ಅದ್ರಲ್ಲಿ ಬಂತು. ಅಂದ್ರೆ ಅದೇನಾಗಿದೆ ಅಂದ್ರೆ ಉತ್ಪನ್ನಗಳನ್ನ ನಮಗೆ ಅದರೊಳಗೆ ಅಡವಳಿಸ್ಕೊಳಕ್ ಬರಲ್ಲ ಸಿಮಿಎಸ್ ಅಲ್ಲಿ. ನಮ್ಮಲ್ಲಿ ಏನಾದ್ರೂ ನಮ್ಮ ಡೈರಿಗೆ ಸೊಸೈಟಿಗೆ ಹಾಲು ಹಾಕಿ ಅದರಿಂದ ಆದಾಯ ಪಡ್ಕೋಬಹುದು. ಯಾವುದೇ ತರದ ಅದರಲ್ಲಿ ಉತ್ಪನ್ನಗಳು ನಮಗೆ ಸೂಕ್ತ ಅಲ್ಲ ಸರ್. ಈ ಕೃಷಿಗೆ ಬರ್ಬೇಕಂತ ಯಾಕೆ ಅನಿಸ್ತು ನೀವು ಪ್ರಾರಂಭದಲ್ಲಿ? ನನ್ನ ಆಸೆ ಸರ್ ಏನಿಲ್ಲ, ಒಂದು ನಮ್ಮಲ್ಲಿ ಒಂದು ಆಸೆ ಏನು ಅಂದರೆ ಎಜುಕೇಶನ್ ಮಾಡಿ ಒಂದು ಸಾಧನೆ ಮಾಡೋದಕ್ಕಿಂತ ಕೃಷಿ ಒಳಗೆ ಒಂದು ಸಾಧನೆ ಮಾಡೋದೊಂದು ಭಾಳ ಕನಸಿತ್ತು ಸರ್. ಇನ್ನೇನಿಲ್ಲ, ಅದೊಂದು ಭಾಳ ಒಂದು ತಾಟಿತ್ತು ಕನಸು, ನನ್ನ ಸಂಕಲ್ಪ ಇತ್ತು. ತಂದೆ ತಾಯಿ ಜೊತೆಗಿರ್ತೀವಿ, ನಮ್ಮ ಭೂಮಿ ನಮ್ಮ ತಾಯಿ ಜೊತೆಗಿರ್ತೀವಿ ಅನ್ನೋ ಒಂದು ಭಾಳ ಕಾಸೆ ಇದ್ರೆ ನಾನು ಅಳವಡಿಸ್ಕೊಂಡಿ ಸರ್. ನಾವು ಸಾಕಷ್ಟು ಜನ ರೈತರನ್ನ ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ ಕೃಷಿ ತುಂಬಾ ಕಷ್ಟ ಅಂತಾರೆ. ಇಲ್ಲ, ನನ್ನ ಅನುಭವದಲ್ಲಿ ಸರ್ ಇಷ್ಟಪಟ್ಟಿದ್ದು ನಾನು ಏನೇ ಕೆಲಸ ಮಾಡಿದ್ರು ಅದು ಅಮೃತ ಸರ್. ಯಾವ್ದೇ ಇಷ್ಟಪಟ್ಟು ಕೆಲಸ ಮಾಡಿದ್ರು ಅದು ಅಮೃತ ಸರ್. ಕೃಷಿ ಅಂತಾನಲ್ಲ, ಯಾವುದೇ ಕೆಲಸ ಮಾಡಲಿ ಅದು ಇಷ್ಟ, ಯಾವ ಕ್ಷೇತ್ರದಲ್ಲೇ ಇರಲಿ ಸರ್. ನಾನು ಅದು ಹೆಣ್ಮಗು ಆಗಿರ್ಬೋದು, ಹೆಣ್ಮಕ್ಳು ಸಹ ಮಹಿಳೆಯರು ಇವತ್ತು ನಮ್ಮ ಕೃಷಿ ಒಳಗೆ ಸಾಧನೆ ಮಾಡಿರಿದ್ದಾರೆ. ಅದು ನನ್ನ ಒಂದು ಅನುಭವದಲ್ಲಿ ನಾನು ಸುಮಾರು ಕಡೆ ನಾನು ನೋಡಿದ್ದೀನಿ, ಜನನು ಮಾತಾಡ್ಸಿದ್ದೀನಿ. ಆಸೆ ಇವತ್ತು ಹೆಂಗಿದೆ ಅಂದರೆ ನಮಗೆ ನೀರ್ ಮೇಲೆ ಗುಳ್ಳಿದ್ದಂಗೆ ನಮ್ಮ ಮನುಷ್ಯನ ಜೀವ. ಸಾಧನೆ ಅನ್ನೋದು ಮಾಡಕ್ಕೆ ನಿಂತ್ಕಂದ್ರೆ ಯಾವ ಫೀಲ್ಡಲ್ಲಾದರೂ ಆಗ್ಬೋದು, ಒಳ್ಳೆತನ ಇರಬೇಕು ನಮ್ಮಲ್ಲಿ, ಒಳ್ಳೆ ಭರವಸೆ ಇದ್ದು ಒಳ್ಳೆ ಮನಸ್ಸಿದ್ದು. ಈಗ ನಾವೇ ಬೆಳಗ್ಗೆ ಎದ್ರೆ ಸರ್ ಜಮೀನಿಗೆ ಹೋದ್ರೆ ನಮಸ್ಕಾರ ಕೊಳಗೆ ಹೋಗ್ತೀವಿ, ಚಪ್ಪಳೆ ಹಾಕೊಂಡು ಹೋಗಕ್ಕು ಜಮೀನಲ್ಲಿ ಎದುರುತ್ತೀವಿ. ಯಾಕೆ ಹೇಳಿ, ನಮ್ಮ ಭೂಮಿ ತಾಯಿ, ನಮ್ಮ ಅನ್ನ ಕೊಡ ತಾಯಿ, ನಾವು ಇದರಲ್ಲಿ ತುಳಿವ ಅಂತ ಒಂದು ಭಾವನೆ ಇದ್ದಾಗ ಸರ್ ಅದು ಕೆಡಿಸಲ್ಲ. ಯಾವತ್ತು ಮಣ್ಣನ್ನ ನಂಬಿದವರು ಇವತ್ತು ಸಹ ಯಾರು ಕೆಟ್ಟಿಲ್ಲ ಸರ್. ಅಂದ್ರೆ ನಮ್ಮ ಪ್ರಕೃತಿ ಅಳವ ಏನೋ ಒಂದು ವೇರಿಯೇಷನ್ ಆಗಿ ಒಂದ್ ಸ್ವಲ್ಪ ಪಶ್ಚಾತ ಪಟ್ಟಿರ್ಬೋದು. ಯಾವುದೇ ಕಾರಣಕ್ಕೂ ಇವತ್ತು ನಮ್ಮ ಹಳ್ಳಿ ಬದುಕು, ಹಳ್ಳಿ ಸೊಗಡು ಸರ್ ಹೆಂಗಿತ್ತು ಗೊತ್ತಾ? ಈಗ 15 ವರ್ಷದಲ್ಲಿ ಇರೋಂತ ಒಂದು ಸೊಗಡು ಈಗಿಲ್ಲ ಸರ್. ಸುಗ್ಗಿ ಒಂದು ರಾಗಿ ಒಕ್ಕಲು ಎಲ್ಲ ಮಾಡ್ತಿದ್ವಲ್ಲ, ಅದು ಅದು ಇವತ್ತಿಲ್ಲ. ಈಗ ನೀವು ಹೇಳ್ದಂಗೆ ಬೇರೆ ಬೇರೆ ಕ್ಷೇತ್ರದಲ್ಲೆಲ್ಲ ಕೆಲಸ ಮಾಡೋಂಥವ್ರು ಈಗ ಬಿಸ್ನೆಸ್ ಮಾಡೋರು ಲಾಭ ಮಾಡ್ಕೊಳ್ತಾರೆ, ಬೇರೆ ಬೇರೆ ರಂಗದಲ್ಲಿರೋಂಥವ್ರೆಲ್ಲ ಲಾಭ ಮಾಡ್ಕೊಳ್ತಾರೆ. ಆದರೆ ನಾವು ಸಾಕಷ್ಟು ಜನ ರೈತರು ಮಾತಾಡಿಸ್ಬೇಕಾದ್ರೆ ಕೃಷಿ ಏನಂತ ಲಾಭದಾಯಕ ಅಲ್ಲ ಸರ್, ನಾವು ಬೆಳೆದಂಥ ಬೆಳೆಗಳು ಬೆಲೆ ಸಿಗ್ತಾ ಇಲ್ಲ, ಹವಾಮಾನ ವೈಪರೀತ್ಯ, ಆ ಒಂದು ಇದರಿಂದ ಸಾಕಷ್ಟು ಯುವಕರು ಕೃಷಿಯಿಂದ ಹಿಂದೆ ಸರಿತಾರೆ. ಬೆಂಗಳೂರು, ಮೈಸೂರು ಕಂಪ್ನಿ, ಫ್ಯಾಕ್ಟ್ರಿ ಅಂತೆಲ್ಲ ಆ ಕಡೆ ಹೋಗ್ತಾರೆ. ಹಾಗಿದ್ದಾಗ ಈ ಕೃಷಿ ಲಾಭದಾಯಕ ಅನ್ಸುತ್ತಾ? ನಮ್ಮಲ್ಲಿ ಸರ್ ಕೃಷಿ ಲಾಭದಾಯಕಕ್ಕಿಂತ ಒಂದು ನಾವು ಒಂದು ಸ್ವಲ್ಪ ನಾವು ಒತ್ತು ಕೊಟ್ಟರೆ ಈಗೇನು ಬಿಸ್ನೆಸ್ ನಮ್ಮ ಒಂದು ಬೇರೆ ಕಡೆ ಹೋಗಿ ದುಡ್ಡು ದುಡಿತೀವಿ, ನಮ್ಮ ಜೀವನನ ರೂಪಿಸ್ಕೊಂತೀವಿ ಅಂದರೆ ಅದು ನಿಜವಾಗಿ 100% ಸುಳ್ಳು ಸರ್. ಆರೋಗ್ಯನ ಕೊಂಡ್ಕೊಂಬರೋಕ್ಕಾಗಲ್ಲ, ಒಂದು ನೆಮ್ಮದಿ ಇರಲ್ಲ ಮನುಷ್ಯನಿಗೆ. ಈ ಕೃಷಿ ಬದುಕಿದೆಯಲ್ಲ, ಭಾಳ ನೆಮ್ಮದಿ ಇದೆ, ಆರೋಗ್ಯನೂ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಯಾಕೆಂದ್ರೆ ಊಟದಿಂದ ಹಿಡ್ಕೊಂಡು ಅವರ ಒಂದು ಒಳನಾಟದ ಹಿಡ್ಕೊಂಡು ಸರ್ ಇವತ್ತು ಬೇರೆ ಕಡೆ ಒಂದು ಸುಮಾರು ಒಂದು 25,000-30,000-50,000 ತನಕ ಸ್ಯಾಲ್ರಿ ತಗೊಳ್ಳೋರು ಮನೆಯಲ್ಲೇ ಒಂದು ಇಂಪ್ಲಿಮೆಂಟ್ ಇಟ್ಕೊಂಡಿರ್ತಾರೆ. ಏನನ್ನು ಕೇಳಿ, ಯೋಗ ಮಾಡೋದು, ಜಾಗಿಂಗ್ ಮಾಡೋದಕ್ಕೆಲ್ಲ ನೀಡ್ತಾರೆ. ನಮ್ಮ ಮನುಷ್ಯ ರೈತ ಜಮೀನಲ್ಲಿ ಒಂದು ರೌಂಡ್ ಅಡ್ಡಾಡ್ಕೊಂಡ್ಬಂದ್ರು ಅವ್ನಿಗೆ ಯೋಗ ಮಾಡ್ದಂಗೆ, ವಾಕಿಂಗ್ ಮಾಡ್ದಂಗೆ, ಯಾವ ಪಾರ್ಕು ಬೇಕಿಲ್ಲ ಸರ್. ಇನ್ನೇನು ಬೇಕು ಅವ್ರಿಗೆ, ಆರೋಗ್ಯ ಅಲ್ವಾ ಇದು? ಗೊತ್ತಿಲ್ದಂಗೆ ವ್ಯಾಯಾಮ ಮಾಡೋದಾಗ್ಲಿ, ಗೊತ್ತಿಲ್ದಂಗೆ ಕೆಲಸ ಮಾಡ್ತಿರ್ತೀವಿ, ಅದು ಏನು ಅನ್ಸಲ್ಲ ಸರ್. ಅದು ಅವ್ರವ್ರನ್ನ ಫೀಲ್ಡಲ್ಲಿ ಅವ್ರವ್ರನ್ನ, ಆದರೆ ದುಡ್ಡು ಮಾಡ್ಬೋದು ಸರ್, ಬಿಸ್ನೆಸ್ ಮಾಡ್ಬೋದು, ಆರೋಗ್ಯ ತರಕ್ಕಲ್ಲ. ಎಷ್ಟೇ ದುಡ್ಡು ದುಡಿದ್ರುವೆ, ಎಷ್ಟೇ ಅವರ ಒಂದು ಪರಿಸರ ಕ್ರಮ ಇದ್ರೇನು, ಅನ್ನನ ದುಡಿಯನೇ ರೈತ. ನಾವನ್ನ ಊಟ ಮಾಡೋದಂದ್ರೆ ಎಲ್ಲಿ ಸರ್, ಅನ್ನ ರೈತ ದುಡ್ದದ್ನೆ ತಾನೇ ಊಟ ಮಾಡೋದು, ಅದೊಂದು ಬಹಳ ತಾಟಿಸ್. ಈಗ ಯಾವ್ದೋ ಒಂದು ಕಂಪ್ನಿಗೆ ಹೋಗ್ಬಿಟ್ಟು ನಮ್ಮ ಯುವಕರು 20,000-20,000 8-10 ಗಂಟೆ ಕೆಲಸ ಮಾಡೋ ಬದಲು ನಮ್ಮ ಜಮೀನಲ್ಲಿ 4-5 ಗಂಟೆ ಕೆಲಸ ಮಾಡಿದ್ರೆ ಸಾಕಲ್ವಾ? ಖಂಡಿತ ಖಂಡಿತ ಸರ್. ಹೆಂಗಿದ್ರೆ ಅಂದ್ರೆ ಅಲ್ಲಿ ಸುಮಾರು ಒಂದು 30,000 ನಮಗೆ ಸ್ಯಾಲ್ರಿ ಸಿಗುತ್ತೆ ಅಂದ್ರೆ ಒಂದು ಟೌನ್ ಅಲ್ಲಿ ನಾವು ಒಂದು ಕಂಪ್ನಿ ಕೆಲಸ ಮಾಡ್ತೀವಿ ಅಂದ್ರೆ ಸರ್ ಒಂದು ಕನಿಷ್ಠ ಅಂದ್ರೆ ಆ ಫ್ಯಾಮಿಲಿ ಖರ್ಚು ಮನೆ ಬಾಡಿಗೆ ಎಲ್ಲ ಹೋದ್ರು ಒಂದು 50% ಹೋಗುತ್ತೆ ಸರ್. ಇನ್ 50% ಉಳಿಸಕ್ಕೆ ಬಹಳ ಸಫರ್ ಪಡಬೇಕು, ಇದೊಂದು ಬಹಳ ಕಷ್ಟ. ಇಲ್ಲಂತಲ್ಲ, ಅವರವರ ಏಕೆಂದ್ರೆ ಓದಿರ್ತಾರೆ, ಹೋಗ್ಬೇಕು ಅಂತ ಆಸೆ ಇರುತ್ತೆ. ಈ ಬದುಕನ್ನ, ಈ ಕೃಷಿ ಬದುಕಿದೆಯಲ್ಲ ಸರ್, ಯಾವ್ದೇ ಟ್ರೈನಿಂಗ್ ಇಲ್ದನೆ, ಯಾವ್ದನ್ನ ಓದಿಲ್ದನೆ ಬದುಕು ಅಂದ್ರೆ ಕೃಷಿ ಬದುಕು. ಬೈರೇಶ್ ಅವರು, ಇವತ್ತು ನಾವು ಈ ದೇಶಿ ಹಸುಗಳ ನಿರ್ವಹಣೆ ಮಾತಾಡ್ತಾ ಇರೋದ್ರಿಂದ ಈ ಕಡೆ ಬಂದ್ಬಿಡೋಣಂತೆ. ಈಗ ಈ ದೇಶಿ ಹಸುಗಳ ನಿರ್ವಹಣೆ ಅಂದ್ರೆ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳ್ತೀರಾ ನೀವು? ಇತ್ತೀಚೆಗೆ ಎಲ್ಲ ಒಂದು ಕೃಷಿ ಏನಾಗ್ಬಿಡುತ್ತೆ, ಕಾಮರ್ಷಿಯಲ್ ಆಗ್ಬಿಡಿದೆ, ಎಲ್ಲ ನಾವು ಲಾಭದ ಕಡೆನೆ ನೋಡ್ತೀವಿ. ದೇಶಿ ಹಸುಗಳು ಅಥವಾ ನಾಟಿ ಹಸುಗಳು ಸಾಕಾಣಿಕೆ ಮಾಡಿದ್ರೆ 3-4 ಲೀಟರ್ ಮಾತ್ರ ಹಾಲು ಕೊಡುತ್ತೆ. ನಾವೇ ಅದೇ HF ಜೆರ್ಸಿ ಬೇರೆ ಬೇರೆ ಹಸುಗಳು ಸಾಕಾಣಿಕೆ ಮಾಡಿದಾಗ 8-10 ಲೀಟರ್ ಹಾಲು ಕೊಡುತ್ತೆ. ಹಂಗಾಗ್ಬಿಟ್ಟು ಲಾಭಾಂಶ ಜಾಸ್ತಿ ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಜನ ರೈತರು ಆ ಕಡೆ ಮುಖ ಮಾಡ್ತಿದ್ದಾರೆ. ನಾವು ಈ ದೇಶಿ ಹಸುಗಳನ್ನ ಯಾಕೆ ಸಾಕ್ಬೇಕು ಅಂತೀರಾ? ಹೌದು, ಈಗ ನಮ್ಮಲ್ಲಿ ಸರ್ ಒಳ್ಳೆ ಒಂದು ಪ್ರಶ್ನೆ. ನಮ್ಮಲ್ಲಿ ಸುಮಾರು ಕಡೆ ನಮಗೆ ದುಡಿಮೆ ಬೇಕು, ದುಡಿಮೆ ಬೇಕು, ದುಡಿಮೆ ಬೇಕು ಇಲ್ಲಂತಲ್ಲ. ಸುಮಾರು ಇವತ್ತು ಕೋವಿಡ್ ಆದ್ಮೇಲೆ ಇತ್ತೀಚೆಗೆನೆ ಎಲ್ಲ ದಾರಿ ಹುಡುಕೊಂಡ್ರದೇ ನಮಗೆ ಹೈನುಗಾರಿಕೆನೆ, ಎಲ್ಲ ಸುಮಾರು ಕಡೆಯಿಂದ ಬಂದು ವಾಪಸ್ ಬಂದು ಹೈನುಗಾರಿಕೆನೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅಲ್ಲಿ ಏನಾಗಿದೆ, ದುಡಿತೀವಿ ಸರ್, ಕೆಲಸ ಮಾಡ್ತೀವಿ, ಆದರೆ ನಮಗೆ ಹಸು ಬೇಕು, ಹಾಲಾಗ್ತೀವಿ, ಎಲ್ಲ ಆಗತ್ತಿಲ್ಲ ಅಂತಲ್ಲ, ಬಟ್ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ಳೋದು ಯಾವಾಗ, ಅದು ನಮ್ಮ ರೂಢಿಸ್ಕೊಳ್ಳೋದು ಯಾವಾಗ ಅಂದರೆ, ನೀವೆಷ್ಟೇ ಆಕಳನ್ನ ಸಾಕಿ ಕೃಷಿ ಮಾಡಿ ಸಂತೋಷ ಇಲ್ಲ ಅಂತಲ್ಲ, ಬಟ್ ನಿಮ್ಮನಿಗೆ ನಿಮ್ಮ ಕುಟುಂಬಕ್ಕೆ ಪರಿವಾರಕ್ಕೆ ಒಂದು ದೇಸಿ ಆಕಳದ ಊಟ ಮಾಡಿ ಒಂದು. ಆಮೇಲೆ ಅದರಲ್ಲಿ ಏನಾಗಿದೆ, ಇವತ್ತು ನಮ್ಮ ಜಮೀನಿದೆ, ನಾವೊಂದು ಅದೋ ಒಂದು 5 ಎಕರೆ ಜಮೀನಿದೆ, ಎಲ್ಲ ತಗೊಂಬಂದು ಕೆಮಿಕಲ್ ಹಾಕೊಂಡು ನಾವು ಅದರಲ್ಲೇನು ಊಟ ಮಾಡ್ತೀವಿ ನಾವು ಅಲ್ವಾ. ಇದು ನಮ್ಮಲ್ಲಿ ಏನಾಗಿದೆ ಅಂದ್ರೆ, ದೇಸಿ ಆಕಳಲ್ಲಿ ಅಷ್ಟೊಂದು ಪವರ್ಫುಲ್ ಅಂತ ಇರೋಂತ ಒಂದು ಪದಾರ್ಥ ಬರುತ್ತೆ, ಗೋಮೂತ್ರ ಆಗಿರ್ಬೋದು, ಹಾಲಾಗಿರ್ಬೋದು, ಬೆಣ್ಣೆ ತುಪ್ಪ ಎಲ್ಲ ಆಗಿರ್ಬೋದು, ಊಟ ಮಾಡ್ತೀವಿ. ಅದರದ್ದೇ ನಾವು ಈ ಉತ್ಪನ್ನಗಳನ್ನ ನಮ್ಮ ಜಮೀನಿಗೆ ಅಳವಡಿಸಿದಾಗ ನಾವು ಕೆಮಿಕಲ್ ಹಾಕೋಂತ ಒಂದು ಪದ್ಧತಿ ಬೇಕಿಲ್ಲ ಅಂದ್ರೆ, ಎರಡು ಬದುಕಾಯ್ತು ಸರ್ ನಮಗೆ. ನೀವು ದುಡಿಮೆ ಮಾಡ್ಕೊಳ್ಳೋದು ನಿಮ್ಮ ಮಾಡ್ಕೊಳ್ಳಿ, ಅಂದ್ರೆ ಹಸಿಮೆಸ್ ಇಟ್ಕೊಳ್ಳಿ, ಯಾವ್ದಾರ ಇಟ್ಕೊಳ್ಳಿ, ಆದ್ರೆ ನಿಮ್ಮ ಊಟಕ್ಕೆ ನಿಮ್ಮ ಬಳಸಕ್ಕೆ ನಿಮ್ ಪರಿವಾರದವ್ರಿಗೆ ಒಂದು ದೇಸಿ ಆಕಳನ್ನ ನೀವು ಇಟ್ಕೊಳ್ಳಿ. ಯಾಕೆ ಅಂದ್ರೆ ದೇಸಿ ಆಕಳದು ಖರ್ಚು ಬಹಳ ಕಮ್ಮಿ ಸರ್. ಆಮೇಲೆ ಅದಕ್ಕೆ ಯಾವ್ದೇ ತರದ ಒಂದು ಕಾಯಿಲೆ ಆಗ್ಲಿ, ಯಾವ್ದೇ ತರದ ಒಂದು ಅದಕ್ಕೆ ಅಟ್ಯಾಕ್ ಆಗಲ್ಲ ಸರ್, ನಿರ್ವಹಣೆ ಕಮ್ಮಿ. ಆದ್ರೆ ನಿಮ್ಮ ಜೊತೆಗೆ ಅದು ಬಹಳ ಒಂದು ಅತ್ಯುತ್ತಮವಾಗಿ ನಿಮ್ಮ ಮನೆಯ ಸದಸ್ಯ ಆಗಿ ಹೊಂದ್ಕೊಳ್ಳಂತದ್ದು ಎಲ್ಲೇ ಇರ್ಲಿ, ನೀವು ಕೈ ತಿನ್ನಿ ಕೊಟ್ರೆ ನೀವ್ ಎಲ್ಲಿದ್ರು ಕರಕೋಗಿರು ಬರುತ್ತೆ ಅಂತ ಒಂದು ಪ್ರಾಣಿ ಅದು. ಅದನ್ನ ಹೆಂಗ್ ಮಾಡಿ ಗೊತ್ತಾ, ನಿಮ್ಮ ಇದ್ರ ಜೊತೆಗೆನೆ ಇಟ್ಕೊಂಡ್ರೆ ನಿರ್ವಹಣೆ ಬಹಳ ಕಮ್ಮಿ ಖರ್ಚು, ನಿಮ್ಮ ಜೊತೆಗೆ 2 ಲೀಟರ್ ಕೊಡ್ಲಿ ಸಾಕಾಗತ್ತೆ, ಏನ್ ಅದೇನು ನಿಮ್ಗೇನಿಲ್ಲ, ನೀವ್ ಮಿಕ್ಕಿದ್ನೆಲ್ಲ ನೀವು ಸೊಸೈಟಿಗೆ ನಿಮ್ಮ ಒಂದು ಮನೆಯ ನಿರ್ವಹಣೆಗೆ ಹಾಕೊಳ್ಳಿ ಬೇಡನಲ್ಲ. ಬಟ್ ಇದಕ್ಕೆ ಬೇಕಾಗಿರೋದು ನೋಡಿ, ಇವತ್ತು 1 ಕೆಜಿ ತುಪ್ಪಕ್ಕೆ, ದೇಸಿ ಆಕಳ ತುಪ್ಪಕ್ಕೆ ಇವತ್ತು ನಿಖರವಾದ ಬೆಲೆ 3,000 ರೂಪಾಯಿ ಖಂಡಿತ ಇದೆ ಸರ್. ಆದ್ರೆ 1 ಕೆಜಿ ತುಪ್ಪನ ಆಗಕ್ಕೆ 30 ಲೀಟರ್ ಹಾಲು ಬೇಕು. 30 ಲೀಟರ್ ಹಾಲನ್ನ ನೀ ಮನೆಯಲ್ಲೇ ಕಾಸಿ ಮನೆಯಲ್ಲೇ ನಿವಾರಣೆ ಮಾಡಿ. ಈಗ ನಮ್ಮ ಮಲ್ನಾಡ್ ಗಿಡ್ಡ ಅಂತ ಇದೆ ನಮ್ಮ ತಳಿ, ಅದು ಯಾವ್ದೇ ಕಾರಣಕ್ಕೂ ಒಂದು ಬಹಳ ಬಹಳ ಮನೆಯಲ್ಲಿ ಇದೇ ಇಲ್ವೋ ನಮ್ಮ ಮನೇಲಿ ಆಕಳು ಅನ್ನಂಗಿರುತ್ತೆ, ಬಹಳ ಸ್ವಚ್ಛತೆ ಹಂಗೆ ಇರುತ್ತೆ, ಅದು ಆಹಾರನು ಅಷ್ಟೇ ಕಮ್ಮಿ ತಿನ್ನುತ್ತೆ. 1 ಲೀಟರ್ ಹಾಲು ನಮ್ ಸಿಮಿಯಸ್ಗೆ 5 ಲೀಟರ್ ಹಾಲಿ ಸಮಾನ, ನಮ್ ಸಿಮಿಯಸ್ 5 ಲೀಟರ್ ಹಾಲಿಗೆ 1 ಲೀಟರ್ ಸಮಾನ ಇದು, ಅಷ್ಟು ಪವರ್ಫುಲ್. ಆದ್ರೆ ನಾವೇನ್ ಮಾಡಿದೀವಿ ಅದನ್ನ, ಏನ ಬಿಡಪ್ಪ ಯಾಕಪ್ಪ ಅದನ್ನ ಕಟ್ಕೊಳ್ಳೋದು, ನಮಗದು ಅಭ್ಯಾಸ ಇಲ್ಲ, ಇದು ನಮಗೆ ಸಾಕು, ನಮ್ಮಲ್ಲಿ ಒಳ್ಳೆ ಆಕಳಿದೆ, 80,000 ಕೊಟ್ಟಿದೀವಿ, 50,000 ಕೊಟ್ಟು ತಂದಿದೀವಿ ಅಂತಾರೆ ಸರ್. ಅದು 10,000-15,000 ರೂಪಾಯಿ ಆಕಳು ಒಂದು, ಇವತ್ತು ನಮ್ಮ ಕರುನು ಸಿಗಲ್ಲ. ಅಂತ ಆಕಳನ್ನ ಇಟ್ಕೊಳಕ್ಕೆ ಬಹಳ ಬಹಳ ಕಷ್ಟಪಡ್ತಾ ಇದ್ದಾರೆ. ಅಂದ್ರೆ ಅದ್ರ ಬಗ್ಗೆನೆ ನಾವು ಅರಿವು ಮೂಡಿಸಿ ಹಳ್ಳಿಗೆ ಹೋಗಿ ಇವತ್ತೇನಾಗಿದೆ, ದೇಸಿ ಆಕಳನ್ನ ಯಾಕೆ ಇಟ್ಕೋಬೇಕು, ಅದರಿಂದ ಏನು ಉಪಯೋಗ. ಮೊನ್ನೆ ಅದ್ರ ಬಗ್ಗೆನೆ ನಾನು ಚರ್ಚೆ ಮಾಡ್ತಾ ಇದ್ದೆ, ಮೀಟಿಂಗ್ ಮಾಡ್ತಾ ಇದ್ದೆ ಊರುಗಳಲ್ಲಿ. ಒಂದು ದೇಸಿ ಆಕಳನ್ನ ತುಪ್ಪದನ್ನ ಒಬ್ರು ಮಂಡಿ ನೋವನ್ನ ನಿರ್ವಹಣೆ ಆಗಿದೆ ಅಂದ್ರೆ, ಅವರು ಸ್ಟೆಪ್ ಹತ್ತ ಕಾಗ್ದನೆ ಹಾಸ್ಪಿಟ್ಲಿಗೆ ಹೋಗಿ ಖರ್ಚು ಮಾಡ್ಕೊಂಡು ವಾಪಸ್ ಬಂದಿದ್ದಾರೆ. ಆಗಿಲ್ಲ, ಇದ್ರದ್ದೇನಿದೆ ಅಂದ್ರೆ ಒಳ್ಳೆ ನಮ್ಮ ಪ್ಯೂರ್ ದೇಸಿ ಆಕಳದು ತುಪ್ಪನ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಆಳೊಟ್ಟಿಗೆನೆ ಅದನ್ನ ಒಂದೊಂದು ಸ್ಪೂನ್ ಅನ್ನ ತುಪ್ಪ ನುಂಗ್ತಾ ಬಂದ್ರೆ ಆರಾಮ ಆಟೋಮೆಟಿಕ್ಕಾಗಿ ಯಾವ್ದು ಮೆಡಿಸಿನ್ ಇಲ್ದೇನೆ ಸ್ಟೆಪ್ ಹತ್ತದ್ರೆ ಇವತ್ತು ಅಂತರ್ನ 100,000 ಜನ ನಾವು ಇವತ್ತು ಕಾಣಂತ ಬದುಕಾಗಿದೆ. ಯಾವ್ದ್ರಿಂದ ಆಯ್ತದು, ನಮ್ ದೇಸಿ ಆಕಳಾಯ್ತು. ಅದೇ ನಮ್ಮ ಫಾರ್ಮರ್ಸ್ಗಳು ಹೆಚ್ಚಪ್ಪ ಆಗ್ಲಿ ಜರ್ಸಿಗಳಲ್ಲಿ ಅದರಲ್ಲಿ ಆ ತರದ್ದು ಮೆಡಿಸನ್ ಇರಲ್ಲ. ಯಾಕೆ ಇರಲ್ಲ ಅಂದ್ರೆ ನಾವು ಫೀಡಿಂಗ್ ಅನ್ನ ನಾವಾಗೆ ನಾವು ಕೊಡ್ತಾ ಇದೀವಿ. ಆ ಫೀಡಿಂಗ್ ಅಲ್ಲಿ ಬರೋಂತ ಒಂದು ಬೇರೆ ಕೆಮಿಕಲ್ಲು ನಮ್ಮ ಅದಕ್ಕೆ ಯಾವ್ದೇ ತರದ ಗುಣಮಟ್ಟದ ಉತ್ಪನ್ನಗಳಲ್ಲ ಅದು. ಈಗ ನಮ್ಮಲ್ಲಿ ದೇಸಿ ಆಕಳಲ್ಲಿ ಸುಮಾರು 10 ತರದ ಪ್ರಾಡಕ್ಟ್ ಅನ್ನ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದೀವಿ. ಯಾವ್ದ್ರಿಂದ ಅಲ್ಲಿ ಈ ನಮ್ಮ ದೇಸಿ ಆಕಳದ ಉತ್ಪನ್ನ ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಆಮೇಲೆ ಆ ಕುಳ್ಳಿಂದ ನಮಗೆ ವಿಭೂತಿ ಮಾಡೋದಾಗಿರ್ಬೋದು, ಅದರಿಂದ ಪೂರ್ತಿ ನಮಗೆ ಕಷಾಯ ಮಾಡೋದಿರ್ಬೋದು, ಪ್ರತಿ ಒಂದು ಸಹ ಹತ್ತು. ಈಗ ಏನ್ ಮಾಡಿದ್ವಿ ಗೊತ್ತಾ, ರೈತ ಬಾಂಧವಲ್ಲಿ ನಾನು ಕೈ ಮುಗಿದು ಕೇಳೋದಾದ್ರೆ ದೇಸಿನ ಆಕಳಲ್ಲಿ ಉತ್ಪನ್ನಗಳನ್ನು ಮಾಡೋದಾದ ಸಾವಯವ ಕೃಷಿಗೆ ಏನ್ ಬೇಕು ಪದಾರ್ಥ ಮಾಡೋದನ್ನ ಉಚಿತವಾಗಿ ನಾವು ತರಬೇತಿ ಕೊಡ್ತಾ ಇದೀವಿ. ದಯಮಾಡಿ ನೀವು ಅದನ್ನ ಉಪಯೋಗಿಸ್ಕೊಳ್ಳಿ. ನಾವ್ ಯಾವ್ದೇ ತರದ ಪೀಸ್ ಕಟ್ಟಿಸ್ಕೊಳ್ಳೋದೇ ಆಗ್ಲಿ ಏನು ಇಲ್ಲ, ಉಚಿತವಾಗಿ ಕೊಡ್ತಿದೀವಿ. ಅದನ್ನ ನೀವು ಉಪಯೋಗಿಸ್ಕೊಳ್ಳಿ. ಯಾಕೆ ಅಂದ್ರೆ ಅದು ಬೇರೆ ಕಡೆ ನಮಗೆ ಬೇಕು ಅಂತ ಸಿಗಲ್ಲ ಅಲ್ವಾ. ಅದು ಅಟ್ಲೀಸ್ಟ್ ನೀವು ಮಾಡಿದ್ರು ಪರವಾಗಿಲ್ಲ, ಆ ಕಣ್ಣಿಂದ ಏನೇನ್ ಮಾಡ್ತಾರ ಅದರಿಂದ ನಮಗೇನು ಉಪಯೋಗ ಆಗುತ್ತೆ ಅನ್ನೋದನ್ನ ನೀವು ನೋಡಿದ್ರೆ ಸಾಕು ಅಲ್ವಾ ಸರ್. ಅಂತ ಒಂದು ಇವತ್ತಿನ ಬದುಕಲ್ಲಿ ನಾವು ಕಟ್ಕೊಳ್ಳೇಬೇಕಾಗಿದೆ. ಈಗ ನಾವು ನೋಡ್ತೀವಿ ಪಟ್ಟಣ ಜನ ಪಾಕೆಟ್ ಹಾಲು ತಾಣ ಸಹಜ, ಆದ್ರೆ ನಮ್ಮ ರೈತರು ಕೂಡ ಈ ಪಾಕೆಟ್ ಹಾಲು ಮೊರೆ ಹೋಗಿದ್ದಾರೆ ಪ್ರತಿ ದಿವಸ ಬೆಳಿಗ್ಗೆ. ಹಂಗಾಗ್ಬಿಟ್ಟು ನೀವ್ ಹೇಳ್ದಂಗೆ ಈ ದೇಸಿ ಅಥವಾ ನಾಟಿ ಹಸು ಸಾಕಾಣಿಕೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಇದೆ ನಮ್ಮ ಕುಟುಂಬಕ್ಕೆ, ಕಾಲದಲ್ಲೇ ನಮ್ಮ ಜಮೀನಿಗೆ ಕೂಡ ಸಾಕಷ್ಟು ಅದರಿಂದ ಜೀವಾಮೃತ ಮಾಡಬಹುದು, ಘನ ಜೀವಾಮೃತ ಮಾಡಬಹುದು. ನೀವ್ ಹೇಳ್ದಂಗೆ ಒಂದು ಹಸುವಿನಿಂದ 5 ಎಕರೆ ನಿರ್ವಹಣೆ ಮಾಡಬಹುದು, ಇಷ್ಟೆಲ್ಲ ಉಪಯೋಗ ಇದ್ದಾಗ ಈ ದೇಸಿ ಹಸುಗಳನ್ನು ಸಾಕ ಒಂದು ಪ್ರಾಮುಖ್ಯತೆ ಎಷ್ಟು ಇದೆ ನಮ್ಮ ರೈತರಿಗೆ ಅಂತೀರ? ನನ್ನ ಖಂಡಿತ ಅಪಾರವಾದ ಬದುಕಿದೆ ಸರ್. ಅದು ಘನ ಸಾವ ಗೊಬ್ಬರ ಅಂತೇಳಿ ಮಾತಾ ಇದೀವಿ ಸರ್, ಇದೆ ಅಂದ್ರೆ ದೇಸಿಯ ಪದಾರ್ಥದಲ್ಲಿ. ಅದಕ್ಕೆ ಈಗ ಏನ್ ಮಾಡಿದೀವಿ ನಾವು, ಒಂದು ಒಣ ಬೇಸಾಯ. ಈಗ ಏನ್ ಮಾಡ್ತಾರೆ ಎಷ್ಟೋ ಎಲ್ಲ ಕಡೆ ನಾವು ಸಾವಯವ ಕೃಷಿ ಮಾಡಬೇಕು, ನಮ್ಮಲ್ಲಿ ದನಕರುಗಳಿಲ್ಲ, ನಾವ್ ಎಲ್ಲಿ ತರಬೇಕು ಆ ಪದಾರ್ಥ ಅನ್ನೋದು ಬಹಳ ಜನಕ್ಕೆ ಪಾಪ ಈಗ ಕಾಡ್ತಾ ಇದೆ. ಅಂತದ್ ಏನ್ ಮಾಡಿದೀವಿ, 20 ರೂಪಾಯಿ ಕೆಜಿ ನಾವು ಕೊಡ್ತಾ ಇದೀವಿ ಒಣ ಬೇಸಾಯಕ್ಕೆ ಸಾವಯವದಲ್ಲಿ ಪದಾರ್ಥ. ಅದು ಘನ ಜೀವಾಮೃತ ಅಂತ ಹೇಳಿ ಅಂದ್ರೆ ನೋಡಿ ನಾವು ತಯಾರು ಮಾಡಿ ಅದನ್ನ ನೋಡಿ ಎಷ್ಟು ಖರ್ಚಿಲ್ಲದ ಬದುಕನ್ನ ಒಂದೇ ಹಾಕ್ಲನ್ನ ಇಟ್ಕೊಂಡು ಸರ್ ಒಂದೇ ಗುಂಟೆ ಅದಕ್ಕೆ ಮೇವಾದ್ರೂ ಸಾಕು ಯಾವ್ದು ಒಂದು ಹಾಕ್ಲಿಗೆ. ಈಗ ನಿಮ್ಮಲ್ಲಿ ಎಷ್ಟೋ ಕಡೆ ಇವತ್ತು 2 ಎಕರೆ ಇರೋರಿದ್ದಾರೆ, 1 ಎಕರೆ ಜಮೀನು ಇರೋದಾರೆ, ದೊಡ್ಡ ಇಳುವಾಡಿದಾರೆ ಇದ್ದಾರೆ, ಒಂದು ಅವ್ರ ಕಡೆ ಸುತ್ತಕ್ಕೆ ಹಾಕೊಂಡ್ರು ಸಾಕು ಅದಕ್ಕೆ ಮೇವ ಅಂತ ನಿವಾರಣೆ ಮಾಡ್ಬೋದು. ಯಾವ್ದೇ ಅದಕ್ಕೆ ಮೇವು ಬೆಳೆಯೋದು ಹೆಂಗಪ್ಪ ನಾವು ನಿವಾರಣೆ ಮಾಡೋದು ಹೆಂಗಪ್ಪ ಅನ್ನಂಗಿಲ್ಲ. ಇವತ್ತು ನಮ್ಮ ಒಬ್ರು ಅಪಾಯಿಂಟ್ಮೆಂಟ್ ಒಬ್ರು ಡಾಕ್ಟರ್ ಸರ್ ಬೆಂಗಳೂರಲ್ಲಿ ನಮ್ದು ಒಂದ್ಸರಿ ಪರಿಚಯ ಆದ್ಮೇಲೆ ಅಪಾಯಿಂಟ್ಮೆಂಟ್ ಆಗಿ ಎರಡನ್ನ ನಾವು ಮಲ್ನಾಡ್ ಗಿಡ್ಡನ್ನ ಕೊಂಡ್ಕೊಂಡು ಸಾಕಿದಾರೆ ಒಬ್ರು ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗಿ ಕಾರನ್ನ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಅದಕ್ಕೊಂದು ಎಷ್ಟು ನೀಟಾಗಿ ಒಂದು ಜಾಗ ಮಾಡಿದ್ದಾರೆ ಅಂದ್ರೆ ಅದ್ಭುತ ಸರ್, ನೋಡಿದ್ರೆ ಖುಷಿ ಆಗುತ್ತೆ. ಅವ್ರು ಡಾಕ್ಟರ್ ಸರ್, ಬೇಕಾದಷ್ಟು ಲಕ್ಷ ಸಂಬಳ ತಗೊಳ್ಳೋರು, ಒಂದ ಸುಮಾರು ಹೆಚ್ಚು ಕಮ್ಮಿ ಅವರು ಒಂದ 400 ಜನಕ್ಕೆ ಕೆಲಸ ಕೊಟ್ಟಿರೋಂತ ವ್ಯಕ್ತಿ, ಅವ್ರಿಗೆ ಯಾಕೆ ಬೇಕಿತ್ತು ಅಲ್ಲ ನೋಡಿ ಎಂತ ಒಂದು ತಿರುವು ಇತ್ತು ಅವ್ರದ್ದು ಡಾಕ್ಟರ್ ಅಂದ್ರೆ ವೀಟರ್ನ ಆಗ್ಬಿಟ್ರು. ನಮ್ದೊಂದು ಕಾರ್ಯಕ್ರಮ ಕೇಳಿ ಸರ್, ಇಲ್ಲ ಬರೀಶ್ ಅವರೇ ನಮಗೆ ಒಂದ್ 2 ಆಕ್ಳು ಕೊಡಿ, ನಾವೊಂದು ಸರ್ ಜಾಗ ಇಲ್ವಲ್ಲ ಸರ್, ಯಾಕ್ರಿ ಜಾಗ ಇಲ್ಲ ನಮಗೊಂದ ನಾವು ಇರೋ ಜಾಗದಲ್ಲಿ ಅದಕ್ಕೂ ಜಾಗ ಮಾಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ತೀವಿ ಗೋನ, ಅದೊಂದು ಮುಖ ನೋಡಿದ್ರೆ ನಮಗೆ ಇವತ್ತು ಎಷ್ಟೋ ಒಂಥರ ಪುಣ್ಯ, ಆದ್ರೆ ನಮಗೆ ಅದ್ರದ್ದು ಉತ್ಪನ್ನಗಳು ಸಿಗುತ್ತೆ ಅದು ಊಟ ಮಾಡೋಣ. ಇನ್ನೊಂದ್ಲು ನಾವು ಬೇರೆ ಕಡೆ ಆಹಾರ ಸಿಗ್ತಿಲ್ಲ, ಹಾಲು ನಮಗೆ ಅದ್ರದ್ದು ಮೊಸರುನಾರ ತಿಂದ್ರೆ ಮಜ್ಜಿಗೆನಾರ ಕುಡಿದ್ರೆ ನಮಗೊಂದು ಪುಣ್ಯ ಸಿಗುತ್ತೆ ಅಂತೇಳಿ 2 ಆಕ್ಳನ್ನ ಕಾರ್ ಸೆಡ್ಡಲ್ಲಿ ಅದಕ್ಕೆ ನೀಟಾಗಿ ಒಂದು ಸೀಮಿತವಾಗಿ ಒಂದು ಕಾರನ್ನ ಏನು ನಾವು ಪಾರ್ಕಿಂಗ್ ಮಾಡ್ತೀವೋ ಅಷ್ಟೇ ಜಾಗದಲ್ಲಿ ಅವರು 2 ಆಕ್ಳು ಕಟ್ಟಿದ್ದಾರೆ ನೋಡ್ರಿ ಎಂತ ಬದುಕಲ್ಲ. ಅದಕ್ಕೆ ಹೇಳೋದು ನಾವು ಮಾಡಿದ್ರೇನೆ ನಮ್ಗೇನು ಗೊತ್ತ, ನಮ್ ಜೊತೆಗಿದೆ ಬದುಕು, ನಾವಿನ್ನು ಹುಡುಕ್ತಾ ಇದೀವಿ, ನಮ್ ಜೊತೆಗೆ ಇದೆ ಬದುಕು, ನಾವು ಹುಡುಕ್ತಾ ಇದೀವಿ. ನಮ್ಮ ಪ್ರತಿದಿನ ಸೂರ್ಯ ಹುಟ್ಟುತ್ತೆ ಭಗವಂತ ಮತ್ತೆ ಮುಳುಗುತ್ತೆ, ಆದ್ರೂ 1 ಸೆಕೆಂಡ್ ವೇಸ್ಟ್ ಮಾಡಲ್ಲ, ದಿನನಿತ್ಯ ನಿರ್ವಹಣೆ ಮಾಡ್ತಾ ಇರುತ್ತೆ ಅದ್ ಕೆಲಸ. ನಾವ್ ಏನ್ ಮಾಡ್ತಾ ಇದೀವಿ ಅಲ್ಲ ಸರ್, ನಾವ್ ಏನಾರ ತಿರಿಕೆ ನೋಡಿದ್ರೆ ಒಂದ್ ಯಾವ್ದಕ್ಕೂ ನಾವು ಮನುಷ್ಯ ಯೋಗ್ಯನಲ್ಲ ಅಂತ ಅನ್ಬದುಕು. ಆ ಬದುಕಿನ ಜೊತೆ ಸಾಕು, ಒಂದೇ ಒಂದ್ ಆಕ್ಳನ್ನ ನೀವು ಮನೇಲಿ ಇಟ್ಕೊಂಡ್ರೆ ಆರಾಮಾಗೆ ಒಂದು ಜಮೀನಲ್ಲಿ. ಆಮೇಲೆ ಇನ್ನೊಂದು, ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ ಸರ್ ಜಮೀನ್ ಇಲ್ಲ ಸರ್ ನಾನು ಸಾಕ್ಬೇಕು ಅಂತ ಬಹಳ ಆಸೆ ಇದೆ ಸರ್, ನನಗೆ ಅದಕ್ಕೆ ಮೇವಿನ ನಿರ್ವಹಣೆ ಬೇಕಲ್ಲ ಸರ್ ಅನ್ನೋ ಒಂದು ಬಹಳ ಜನ ಪ್ರಶ್ನೆ ಕೇಳಿದ್ರು ಸರ್ ಮೊನ್ನೆ. ಅಲ್ಲೇನಾಗಿದೆ ಇವತ್ತು ಹೈಡ್ರೋಪಾಸಿಕ್ ಅಂತ ಹೇಳಿ ಒಂದು ಮೇವಿನ ಘಟಕ ಬಂದಿದೆ ಸರ್. ಹೈಡ್ರೋಪಾಸಿಕ್ ಬೀಜದಲ್ಲಿ ಮೇವು ಬೆಳೆಯೋದು, ಅದಕ್ಕೆ ನೀರು ಕಮ್ಮಿ ಜಾಗನು ಕಮ್ಮಿ, ಆದ್ರೆ ನೀವು 1-2 ಆಕ್ಳನ್ನ ಮೇಂಟೈನ್ ಮಾಡಬಹುದು ಡೈಲಿ ಸರ್. ಹೆಂಗಿದೆ ಅಂದ್ರೆ ಅದು ಬದುಕು ನೋಡಿದ್ರೆ ಆಶ್ಚರ್ಯ ಅಂತ ಬದುಕು. ಈಗ ಎಷ್ಟೋ ಜನಕ್ಕೆ ಜಮೀನ್ ಇದ್ರು ಆಕ್ಳನ್ ಸಾಕಷ್ಟು ಅನುಭವ ಇಲ್ಲ, ಜಮೀನ್ ಇಲ್ದವರಿಗೆ ಆಕ್ಳು ಸಾಕ್ಬೇಕು ಅಂತ ಬಹಳ ಆಸೆ ಇದೆ, ಅಂತರಿಗೂ ಆ ಬದುಕಿದೆ. ಹೈಡ್ರೋಪಾಸಿಕ್ ಅಂತ ಇವತ್ತು ಏನಾಗಿದೆ ಅಂದ್ರೆ 70,000 ಘಟಕ ಸಿಗುತ್ತೆ, ಅದು ವಿನಿಟ್ ಸಿಗುತ್ತೆ. ವಿನಿಟ್ ಸಿಕ್ಕಾಗ ನಾವು ಅದನ್ನ ಬೀಜನ ಖರೀದಿ ಮಾಡ್ಕೊಂಡು ಟ್ರೇ ಇರುತ್ತೆ 40 ಟ್ರೇನಲ್ಲಿ ದಿನ 10 ಟ್ರೈ ಬರಂಗೆ 7 ದಿನಕ್ಕೊಂದು ಬೆಳೆ ಬರುತ್ತೆ ಸರ್. 7 ದಿನಕ್ಕೊಂದು ಬೆಳೆ 40 ವಿಂಗಡೆ ಮಾಡಿದ್ರೆ ನಮಗೆ 1 by 1 by 1 by ಹೋಗ್ತಾ ಇರುತ್ತೆ. ಆಮೇಲೆ ಅಲ್ಲಿ ಅಕ್ಕಪಕ್ಕದರು ನಿಮ್ಮ ಮನೆಗಳಲ್ಲಿ ಈ ಚರಂಡಿಗೆ ಹಸಿ ಅಂತ ನಿಮ್ ಮುಸ್ರಿಯನ್ನ ನಿಮಗೆ ಕೊಡ್ತಾರೆ. ಟೌನ್ ಅಲ್ಲಿ ಎಂತ ಬದುಕಿದೆ ಅಂದ್ರೆ ಆ ಬದು ಟೌನ್ ಅಲ್ಲಿ ಇರಂತ ಒಂದು ಆಶ್ಚರ್ಯ ಬದುಕು ನಮ್ಮಲ್ಲಿ ಸಿಗಲ್ಲ, ಆದ್ರೂ ವೇಸ್ಟ್ ಮಾಡ್ತಾರೆ. ನಿಮಗೆ ಕೈ ಮೊಸರೇ ಸಾಕಲ್ಲ ಸರ್, ಸಾಕಾಗುತ್ತೆ, ಮೇವು ಕಮ್ಮಿ ಆಗುತ್ತೆ, ಅದಕ್ಕೆ ಆಮೇಲೆ ಒಳ್ಳೆ ಒಂದು ಫುಡ್ಡು ಏನ್ ತರ್ತಿರೋ ಅದ್ರ ಫುಡ್ ಎಲ್ಲ ತಿಂತಾ ಇರುತ್ತೆ, ಅದನ್ನ ನೀವು ನಿರ್ವಹಣೆ ಮಾಡಂತ ಬದುಕು ಸರ್. ಈಗ ಸಾವಯವ ಕೃಷಿ ಮಾಡಂತ ರೈತರು ಹೆಚ್ಚು ಈ ದೇಶಿ ಹಸುಗಳು ಅಥವಾ ನಾಟಿ ಹಸುಗಳ ಅಪೇಕ್ಷೆ ಪಡ್ತಾರೆ, ಅದನ್ನ ಇಟ್ಕೊಂಡು ಸಾಕಷ್ಟು ತಮ್ಮ ಕೃಷಿಯಲ್ಲಿ ಪ್ರಗತಿ ಕಂಡಿದ್ದಾರೆ. ಈ ದೇಶಿ ಹಸುಗಳಲ್ಲಿ ಮಾಡ್ತಕ್ಕಂಥ ಜೀವಾಮೃತ ಆಗಿರ್ಬೋದು, ಘನಜೀವಾಮೃತ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಉಪ ಉತ್ಪನ್ನಗಳನ್ನ ಮಾಡ್ತಾರಲ್ಲ, ಅದ್ರ ಯಾವ ರೀತಿ ಮಾಡ್ಬೇಕಾಗತ್ತೆ, ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ನಮ್ಮಲ್ಲಿ ಜೀವಾಮೃತ ಮಾಡ್ಕೊಳ್ಳೋದಾದ್ರೆ ಸರ್? ಒಂದು ನಮ್ಮಲ್ಲಿ ನಮ್ಮ ಜಮೀನಲ್ಲಿ ಯಾವುದೇ ತರಹದ ಒಂದು ಕೆಮಿಕಲ್ ಹಾಕ್ತಾನೆ. ನಾವು ಜೀವಾಮೃತನೇ ಕೊಟ್ಕೊಂಡು ನಮ್ಮ ಬೆಳೆಗಳನ್ನ ಬೆಳೆಯಂತ ಬದುಕನ್ನು ಕಂಡಿದ್ದಾರೆ ಇವತ್ತು ಜನ. ಜೀವಾಮೃತಕ್ಕೆ ಏನ್ ಮಾಡ್ಬೇಕು ಅಂದ್ರೆ 10 ಲೀಟ್ರ್ ಗಂಜಲ, 10 ಕೆಜಿ ಸಗಣಿ, ಆಮೇಲೆ 2 ಕೆಜಿ ಬೆಲ್ಲ, 2 ಕೆಜಿ ಯಾವ್ದಾರ ಒಂದು ದ್ವಿದಳ ಧಾನ್ಯ ಹಿಟ್ಟಾದ್ರೂ ಸಾಕಾಗುತ್ತೆ. 1 ಕೆಜಿನ ನಾವೇನಂತೀವಿ ಜೀವಂತ ಮಣ್ಣು ಅಂತ ಹೇಳ್ತೀವಿ. ಅಂದ್ರೆ ಜೀವಂತ ಮಣ್ಣು ಅಂತಂದ್ರೆ ಯಾವುದೇ ಒಂದು ಬೇಲಿ, ಯಾವುದೇ ಒಂದು ಪಾರ್ಕು, ಯಾವುದೇ ಒಂದು ಕಾಡನ್ನ ಕೃಷಿಯಲ್ಲೂ ಆಗಿರೋಂಥದ್ದು, ಅದರಲ್ಲಿ 1 ಕೆಜಿ ಮಣ್ಣನ್ನು ಅದಕ್ಕೆ ಹಾಕ್ಬೇಕು. ಅದನ್ನ ಏನ್ ಮಾಡಬೇಕು, ಕ್ಲೀನಾಗಿ ಮಿಶ್ರಣ ಮಾಡಿ ಟೋಟಲಿ ಒಂದು ಮ್ಯಾಚಪ್ ಮಾಡಿ ಅದನ್ನೇನ್ ಮಾಡಬೇಕು, ಒಂದು ಪ್ರತಿದಿನ ಬೆಳಿಗ್ಗೆ ಸಂಜೆ ಒಂದು ನಮ್ಮಲ್ಲಿ ಏನು ನಮ್ಮ ನಾವಿರ್ತೀವಲ್ಲ ವೃತ್ತಾಕಾರ ನಮ್ಮ ರೈಟಿಗೆ ತಿರುಬೇಕು, ಆ ಥರದ ರೊಟೇಟ್ ಮಾಡಬೇಕು. ರೊಟೇಟ್ ಎರಡು ಟೈಮು ರೊಟೇಟ್ ಮಾಡಬೇಕು. ತಂಪಿರೋ ಜಾಗದಲ್ಲಿ ಅದನ್ನ ಶೇಖರಣೆ ಮಾಡಬೇಕು. ಅಂದ್ರೆ ಯಾವುದೇ ಕಾರಣಕ್ಕೆ ಅದು ಬಿಸಿಲಲ್ಲಿ ಅದು ಬೀಳಬಾರದು, ತಂಪಿರೋ ಜಾಗಕ್ಕೆ ಶೇಖರಣೆ ಮಾಡಿಟ್ಟಿರಬೇಕು. ಅದನ್ನ ಮೇಲೆ ಒಂದು ಯಾವ್ದಾರ ಆಗ್ಲಿ ಬಟ್ಟೆ ಅಂದ್ರೆ ಗೋಣಿಪಾಟ ಆಗಿರ್ಬೋದು ಇನ್ನೊಂದಾಗಿರ್ಲಿ ಅದನ್ನ ಸ್ವಲ್ಪ ಒದ್ದೆ ಮಾಡಿ ಅದ್ರ ಮೇಲೆ ಮುಚ್ಚಬೇಕು. ಇದು ಜೀವಾಮೃತ ಮಾಡೋ ಒಂದು ವಿಧಾನ. ಅದನ್ನ 7 ದಿನ ನೀವು ರೊಟೇಟ್ ಮಾಡಿದ್ದು 8 ದಿನ ಹಂಗೆ ಬಿಡಬೇಕು, ಅದನ್ನ ಮುಟ್ಟಬಾರ್ದು. ಯಾವ್ದನ್ನು 8ನೇ ದಿನ, 8ನೇ ದಿನ ಯಾವುದೇ ಕಾರಣಕ್ಕೂ ಅದನ್ನ ನೀವು ಟಚ್ ಮಾಡಬಾರ್ದು. 9ನೇ ದಿನಕ್ಕೆ ಹೋಗಿ ನೀವು ನಿಮ್ಮ ಒಂದು ಅಪ್ಳೆಗೆ ಅಂದ್ರೆ ನಿಮ್ಮ ಜಮೀನಲ್ಲಿ ಯಾವುದೇ ಬೆಳೆ ಇದ್ರು, ಈಗ ಒಂದು ನಮ್ಮ ತರಕಾರಿ ಬೆಳೆ, ಇನ್ನೊಂದು ತೋಟದ ಬೆಳೆ, ಈ ತರದ ಇದ್ದಾಗ ಸಂಜೆ 4 ಗಂಟೆ ನೀವು ಅದನ್ನ ಭೂಮಿಗೆ ಕೊಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಬಿಸಿಲಲ್ಲಿ ಕೊಟ್ಟರೆ ಜೀವಾಣುಗಳು ಸಾಯ್ತವೆ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ನೀರನ್ನ ನೀವು ಅದು ಭೂಮಿ ನೆಂದಿರಬೇಕು, ಹಸಿರ್ಬೇಕು. ನೀ ಅದನ್ನ ಅಪ್ಲೈ ಮಾಡಿದ್ದನ್ನ 2 ದಿನ ನೀವು ಯಾವುದೇ ಕಾರಣಕ್ಕೂ ಅದಕ್ಕೆ ನೀರನ್ನ ಹಾಯಿಸ್ಬೇಡಿ. ಅದು ಯಾವುದೇ ಕಾರಣಕ್ಕೂ ಆ ಜೀವಾಣುಗಳು ಅದರೊಳಗೆ ನಮಗೆ ಮಂಟಿ ಅಂದ್ರೆ ಭೂಮಿಗೂ ನಾವು ಕೊಟ್ಟಿರಂತ ಅದಕ್ಕೂ ಎರಡಕ್ಕೂ ಮ್ಯಾಚಪ್ ಆಗ್ಬೇಕು. ಏನ್ ಮಾಡ್ತಾರೆ, ಎಷ್ಟೋ ಜನ ರೈತರು ಅಪ್ಲೈ ಮಾಡಿರ್ತಾರೆ, ಇವತ್ತು ಬೆಳಗ್ಗೆ ನೀರನ್ನ ಕೊಟ್ಬಿಡ್ತಾರೆ, ಅದು ಜೀವಾಣುಗಳು ಸಾಯ್ತಾರೆ. ಅಂದ್ರೆ ಅದ್ರದ್ದು ಬೆಳೆಗೆ ಉಪಯೋಗ ಖಂಡಿತ ಆಗಲ್ಲ. ಈಗ ಏನ್ ಮಾಡ್ತೀವಿ ನಾವು, 10 ಲೀಟರ್ ಹಾಲಿಗೆ ಎಷ್ಟು ಮಜ್ಜಿಗೆ ಹಾಕ್ಬೇಕು, 1 ಲೀಟರ್ ಹಾಲಿಗೆ ಎಷ್ಟು ಮಜ್ಜಿಗೆ ಹಾಕ್ಬೇಕು. 1 ಲೀಟರ್ ಹಾಲಿನ ನಾವು ಪ್ರಮಾಣನ 10 ಲೀಟರ್ ಮಜ್ಜಿಗೆ ಹಾಕಿರಿ, ಅದೇನಾಗುತ್ತೆ ಅಂದ್ರೆ ಆ ಜೀವಾಣುಗಳು ಒಡೆದೋಗ್ತವೆ, ಸರಿಯಾಗಿ ಪ್ರಮಾಣದಲ್ಲಿ ಕೆಲಸ ಮಾಡಲ್ಲ. ಇಷ್ಟನ್ನ ಬದುಕನ್ನು ಕಂಡ್ಕೊಂಡ್ರೆ ಸಾಕು, ಬಹಳ ಈಸಿ ಪ್ಲಾನು. ಆದ್ರೆ ನಾವು ಅವಸರ ಪಡ್ತೀವಿ ಆ ಬದುಕಲ್ಲಿ, ಇಲ್ಲ ನಾವು ನೀರೇ ಬಿಟ್ಬಿಡ್ಬೇಕು, ನಾವು ಹಾಕದ್ ಕೆಲಸ ಆಯ್ತು, ನಮ್ ನೀರ್ ಬಿಟ್ಬಿಡ್ಬೇಕು, ಅವೆಲ್ಲ ಅಲ್ಲ. ಅದ್ರಲ್ಲಿ ವಿಧಾನಗಳು ಇದೆಯಲ್ಲ, ಅದ ಅನುಸರಿಸ್ಕೊಂಡ್ರೆ 100% ನೀವು ಗೆದಿಬಹುದು. ಜೀವಾಮೃತನ ಎಲ್ಲಾ ಬೆಳೆಗಳಿಗೂ ಕೊಡ ಖಂಡಿತ ಕೊಡ್ಬೋದು ಸರ್. ಅದು ಘನಾಮೃತನು ಕೊಡ್ಬೋದು, ಜೀವಾಮೃತನು ಕೊಡ್ಬೋದು. ಆಮೇಲೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎಷ್ಟೋ ಜನ ತರಕಾರಿ ಮಾಡಿದ್ರೆ ಬೆಳಗ್ಗೆ ನಾವು ಅದನ್ನ ನಿವಾರಣೆ ಹೆಂಗಂದ್ರೆ ಲೇಬರ್ ಇಲ್ಲ ಅಂದ್ರೂ ನಾವು ಇಂಚೂರಿ ಮುಖಾಂತರ ಅದಕ್ಕೆ ಊಟ ಮಾಡಿಸ್ಬೋದು. ಅಂದ್ರೆ ಇವತ್ತು ನಮಗಿಬ್ರು ಇದೀವಿ, ಮನೆಗೆ ಕೂಲರ್ ಇಲ್ಲ, ಲೇಬರ್ ಇಲ್ಲ, ನಾಕಕ್ಕಾಲ ಅಂದ್ರೆ ವೆಂಚೂರಿ ಇದೆಯಲ್ಲ, ವೆಂಚೂರಿ ಮುಖಾಂತರ ನಾವು ಭೂಮಿಗೆ ಗಿಡಗಳಿಗೆ ಹಾಯಿಸ್ಬೋದು ಸರ್. ಪ್ರಮಾಣ ಕಮ್ಮಿ ಕರೆಕ್ಟ್ ಇರುತ್ತೆ. ಅದು ದಯಮಾಡಿ ಅದ್ರನ್ನ ಹೆಂಗೆ ಅಂದ್ರೆ ರೈತರು ನಮಗೆ ತಿಳಿಸೋದೇನಂದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಅದು ಹಾಕಿದ್ಮೇಲೆ 2 ದಿನ ನೀರ್ ಬಿಡಬೇಡಿ. ಫಸ್ಟೇ ನೀರ್ ಬಿಟ್ಟಿರಿ, ಹಸಿರುತ್ತೆ, ತಂಪಿರುತ್ತೆ. ಸಂಜೆ ಕೊಡಿ, ಅಂದ್ರೆ ಸಂಜೆ ಕೊಟ್ರೆ ರಾತ್ರಿಯಲ್ಲಿ ಅದು ಸಾಯಲ್ಲ ಜೀವಾಣುಗಳು. ಜೀವಾಣು ಅದು ಕೆಲಸ ಮಾಡುತ್ತೆ. ನಾವು ಜೀವಾಣುಗಳನ್ನ ಬೆಳೆಸಿರ್ತೀವಿ, ಒಂದು ಜೀವಾಣನೇ ಕೋಟೆ ಆಗಿರುತ್ತೆ ಒಳಗೆ. ಜೀವಾಣ ಬೆಳೆಸಿದಾಗ ಅಷ್ಟೊಂದೆಲ್ಲ ಕಷ್ಟಪಟ್ಟು ವಾರದಲ್ಲ ಅದ್ರ ಪ್ರೋಸೆಸ್ ಮಾಡಿ ಕೊಡಬೇಕಾದ ವಿಧಾನ ಒಂಚೂರು ಏನಾದ್ರು ವ್ಯತ್ಯಾಸ ಮಾಡಿದ್ರೆ ನಾವು ಮಾಡಿದ್ದನ್ನು ವೇಸ್ಟ್ ಆಗುತ್ತೆ. ಬೆಳಗ್ಗೆ ಟೈಮ್ ಕೊಟ್ಟರೆ ಅಗಲೆಲ್ಲ ಬಿಸಿಲಿಗೆ ಖಂಡಿತ ಕೊಡಬಾರ್ದು ಸರ್, ಖಂಡಿತ ಕೊಡಬಾರ್ದು. ಸಂಜೆ 4 ಗಂಟೆಯಿಂದ ನಾವು ಅಪ್ಲೈ ಮಾಡಕ್ ಹೇಳ್ತೀವಿ ರೈತರಿಗೆ. ಯಾವುದೇ ಇದಾಗ್ಲಿ ಸಂಜೆ ಕೊಟ್ರೆ ಅದು ಏನಾಗುತ್ತೆ, ಬೇಕಾದ್ರೆ ಅದೆಷ್ಟೇ ಆಗ್ಲಿ ಸರ್, ನೀವು ಅಷ್ಟು ಕೊಡಕ್ ಆಗ್ಲಿದ್ರು ಪರವಾಗಿಲ್ಲ, ದಿನ ಸಂಜೆನೆ ಕೊಡಿ. ನೀವು ಒಂದೇ ದಿನ ಆಗ್ಬೇಕು ಅಂತೇನಿಲ್ಲ, ಖಂಡಿತ ಸರ್. ಅದನ್ನ ಏನಂದ್ರೆ ಒಂದ್ ಏನಾಗುತ್ತೆ ಜನಕ್ಕೆ ಇವತ್ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಏನ ಅವಸರ ಇರುತ್ತಲ್ಲ, ಆ ಬದುಕ್ ಮಾಡಬೇಡಿ. ನೀವು ನಾಳೆನೆ ಆಗ್ಲಿ ಮತ್ತೆ ಸಂಜೆ ಕೊಡಿ, ಒಂದು ಸ್ಟೆಪ್ ಅನ್ ಸ್ಟೆಪ್ ಕೊಟ್ಕೊಂತ ಹೋಗ್ರಿ. ಇಲ್ಲ ನಿಮ್ಮಲ್ಲಿ ಜನ ಇತ್ತು ಸಂಜೆ ಅಷ್ಟು ಮುಗಿಸ್ಬಿಡಿ, ಆಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ಮತ್ತೆ ಎಲ್ಲಾಗುತ್ತೆ, ಬಯಲ್ಸೀಮೆ ಇರುತ್ತೆ ಅಂದ್ರೆ ಯಾವುದೇ ತರದ ತೋಟದ್ದು ನೆರಳಿರಲ್ಲ. ಅಂತ ಟೈಮ್ನ ಕೊಡಬೇಕು ಅಂದ್ರೆ ನಾವು ಅದಕ್ಕೆ ಏನ್ ಮಾಡ್ತೀವಿ, ಕೊಟ್ಟಾದ್ಮೇಲೆ ಅದ್ರ ಮೇಲೆ ಮುಚ್ಚಿಗೆ ಮಾಡಕ್ ಹೇಳ್ತೀವಿ. ಏನೇ ಒಂದು ಕಸ ಕಡ್ಡಿ ಇರ್ಲಿ ಅದ್ರ ಮೇಲೆ ಹಾಕೊಂಡೋಗ್ರಿ, ಒದ್ಕೆ ಮಾಡಿದಾಗ ಒದ್ಕೆ ಮಾಡ್ರಿ. ಈಗ ನಾವೇನೇ ಸರ್ ಒಂದು ನಮ್ಮಲ್ಲಿ ದೋಸೆ ಮಾಡಕ್ಕೆ ಅಕ್ಕಿ ರುಬ್ತಾರೆ, ಇಡ್ಲಿ ಮಾಡಕ್ಕೆ ಅಕ್ಕಿ ರುಬ್ತಾರೆ, ಅದೆಲ್ಲ ರುಬ್ಬಿ ಆದ್ಮೇಲೆ ನಮಗೆ ಅದಕ್ಕೆ ಬೆಳೆಯಕ್ಕೆ ಏನಾಗ್ತಾರೆ ಅಂದ್ರೆ ಹೇಳಿ, ಒಂದು ಉದ್ದಿನ ಕಾಳು ಹಾಕ್ತಾರೆ ಅಲ್ಲ. ಆ ಉದ್ದಿನ ಕಾಳು ಹಾಕದೆ ಅದು ಜೀವಾಣುಗಳು ಬೆಳೆಯೋದು. ಇಲ್ಲಿ ನಮ್ದು ಅಷ್ಟೇನೆ, ನಾವು ಕೊಡೋದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಪ್ರಮಾಣ ಕೊಟ್ಟಿರ್ತೀವಿ ಕಾಲು ಲೀಟ್ರ್, ಆದ್ರೆ ಅದು ಕೋಟಿ ಜೀವಾಣುಗಳು ಅದರೊಳಗಿರ್ತವೆ. ಅಂತ ಒಂದು ಬದುಕನ್ನ ಆರಾಮಾಗಿ ನೀಟಾಗಿ ಅದನ್ನ ಮಾಡ್ಕೊಂಡೋಗೋದು ರೈತರಲ್ಲಿ ಇದೆ ಅವಸರ ಮಾಡ್ತಾರೆ ಅಷ್ಟೇ, ಮಾಡಬೇಡಿ. ನಾವು ಈ ದೇಶಿ ಹಸುಗಳ ಸಾಕಾಣಿಕೆ ಮಾಡಿ ನಾವು ಈ ತರ ಒಂದು ಸಾವಯವ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ನಾವೇನು ಈ ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಕ್ರಿಮಿನಾಶಕಗಳಿಗೆ ಸಿಂಪಡಣೆ ಮಾಡೋಂತಷ್ಟು ಸಾಕಷ್ಟು ಖರ್ಚನ್ನು ಉಳಿಸಬಹುದು. ಖಂಡಿತ ಸರ್, ಒಂದು ಅದು ಒಂದು ಅಕ್ಲಿದ್ರೆ ಹತ್ತು ಎಕರೆನ ನೀವು ನಿವಾರಣೆ ಮಾಡೋಂತ ಬದುಕಿದೆ. ಆದ್ರೆ ಅದರೊಳಗೆ ಯಾವ ತರ ಮಾಡ್ಕೋಬೇಕು, ಯಾವ ಬೆಳಿಗ್ಗೆ ಏನ್ ಮಾಡ್ಕೋಬೇಕು ಅನ್ನೋದನ್ನ ಪಟ್ಟಿ ಮಾಡ್ಕೊಂಡು ಇಟ್ಕೋಬೇಕು. ನಾವು ಈಗ ಏನಾಗಿದೆ, ಗೋಕಾಮೃತ ಬಂದಿದೆ, ಜೀವಾಮೃತ ಬಂದಿದೆ, ಆಮೇಲೆ ಇವತ್ತು ನಮಗೆ ಏನ್ ಬೇಕಾದ್ರೂ ಅಳವಡಿಸ್ಕೊಂಡ ಬದುಕಿದೆ. ಆದ್ರೆ ನಾವು ಏನ್ ಮಾಡ್ಬೇಕು, ಒಂದೇ ಸರಿ ಹೋಗ್ಬಾರ್ದು, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗ್ಬೇಕು. ಇವತ್ತು ಯಾವ್ದಕ್ಕೆ ಹಾಕಿದ್ವು, ಇನ್ನೊಂದು ರೌಂಡ್ ಬರೋಕೆ ಎಷ್ಟು ದಿನ ಬೇಕು, ಟೈಮ್ ಟೇಬಲ್ ಅನ್ನ ಬರ್ಕೊಂಡು ಆರಾಮಾಗಿ ನೀಟಾಗಿ ನಮ್ಗೆ ಯಾವುದೇ ಕೆಮಿಕಲ್ ಇಲ್ದಾನೆ ನಮ್ಮ ಜಮೀನಿಗೆ ಅಳವಡಿಸ್ಕೊಂಡು ಹೋದ್ರೆ ಅದೇನಾಗಿತ್ತೆ ಅಂದ್ರೆ, ಜೀವನ ಯಾಕೆ ಕೊಡ್ತೀವಿ ನಾವು ಜೀವಾಮೃತ ಅಂದ್ರೆ ಎರೆಹುಳುಗಳು ವೃದ್ಧಿ ಆಗ್ಲಿ ಅಂತ. ಎರೆಹುಳುಗಳು ವೃದ್ಧಿ ಆದ್ರೆ ನಮಗೆ ಒಂದು ನೀರಿನ ಹಿಂಗಂತ ಕೆಲಸ ಮಾಡುತ್ತೆ, ಭೂಮಿನ ಗಾಳಿ ಆಡ ಕೆಲಸ ಮಾಡುತ್ತೆ, ಆಮೇಲೆ ನಮಗೆ ಇನ್ನೊಂದು ಬದುಕನ್ನ ಅಂದ್ರೆ ಯಾವುದೇ ಕಾರಣಕ್ಕೂ ಅದು ನಮಗೆ ಡಿ ಎ ಪಿ ಗೊಬ್ಬರ ಕೊಟ್ಟಂಗೆ ಅದ್ರದ್ದು ಎರೆಹುಳದ್ದು ನಮಗೆ ತ್ಯಾಜ್ಯ, ಅದೊಂದು ಬಹಳ ಬದುಕನ್ನ ಅಳವಡಿಸ್ಕೊಳತ್ತೆ ಸರ್. ಈ ದೇಶೀಯ ಹಸುಗಳ ಸಾಕಾಣಿಕೆ ಮಾಡೋದೊಂದು ಇಷ್ಟಂತೆಲ್ಲ ಅನುಕೂಲ ಇದ್ದಾಗ ಯಾಕೆ ನಮ್ಮ ರೈತರು ಇನ್ನೂ ಈ ಕಡೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ, ದೇಶಿ ಅಥವಾ ನಾಟಿ ಹಸುಗಳ ಸಾಕಾಣಿಕೆ ಮಾಡೋ ಕಡೆ? ಅಂದ್ರೆ ನಮ್ಗೆ ಅವ್ರೇನು ಗೊತ್ತೆ ಸರ್, ಯಾರಿಗಪ್ಪ ಇದನ್ನೆಲ್ಲ ನೋಡ್ಕೊಳ್ಳೋದು, ಇದನ್ನೆಲ್ಲ ಚಾಕ್ರಿ ಮಾಡ್ಯಾರ ಯಾರು? ಒಂದು 10 ಲೀಟರ್ ಹಾಲು ಕೊಡೋದನ್ನ ಇಟ್ಕೊಳ್ಳೋಣ, ಒಂದು 15-20 ಸಾವಿರನ ನಮಗೆ ಅಕೌಂಟಿಗೆ ಬರುತ್ತೆ ಅನ್ನೋದು ಬಹಳ ಭಾವನೆ ಇದೆ. ಮಾಡಿ, ನಾನು ಮಾಡೋದಲ್ಲ ಅಂತಲ್ಲ, ಅದು ಸಂತೋಷನೇ. ನಿಮ್ಮ ದುಡಿಮೆನೂ ಇರಲಿ, ಅದ್ರ ಜೊತೆಗೆ ನಿಮ್ಮ ಆರೋಗ್ಯನೂ ಕಾಳಜಿ ಇರಲಿ, ನಿಮ್ಮ ಭೂಮಿ ಕಾಳಜಿ ಇರಲಿ, ಎರಡಾಕ್ಳ ಜೊತೆಗೆ, ಯಾವುದು ನಮ್ಮ ಸೀಮೆ ಆಕ್ಳನ್ನ ಎರಡಾಕ್ಳ ಜೊತೆಗೆ ಒಂದು ಆಕ್ಳನ್ನ ನೀವು ನಮ್ಮ ದೇಸಿ ಆಕ್ಳನ್ನ ನಿರ್ವಹಣೆ ಮಾಡಿದರೆ ಅದು ನಿಮ್ಮ ಬಿಟ್ಟದಂತ ವೇಸ್ಟ್ ಫುಡ್ಡನ್ನು ಹುಲ್ಲು ತಿನ್ನತ್ತೆ. ಅದಕ್ಕೋಸ್ಕರ ಪ್ರತ್ಯಕ್ಷವಾಗಿ ಹುಲ್ಲು ಹಾಕ್ಬೇಕು ಅಂತೇನಿಲ್ಲ, ಆದ್ರೆ ಅದು ಎಲ್ಲಿ ಬೇಕಾದ್ರೂ ಅದು ಮೇದ್ ಬರೋಂತ ಚೈತನ್ಯ ಇದೆ. ಗುಡ್ಡದಲ್ಲಿ ಆಗಿರ್ಬೋದು, ಹಳ್ಳ ಎಂತ ಸೊಪ್ಪು ಕಸನೆಲ್ಲ ತಿಂದು ಬರುತ್ತೆ, ಆದ್ರೆ ನಮ್ಮ ಸೀಮೆ ಸಹ ಅದನ್ನ ತಿನ್ನಕ್ಕಾಗಲ್ಲ. ಇವತ್ತೇನಾಗಿದೆ, ನಮ್ಮಲ್ಲಿ ತೋಟದಲ್ಲಿ ಅಂತರ ಬೆಳೆ ಅಂತ ಹೇಳ್ತೀವಿ ನಾವು, ಅಂದ್ರೆ ಅಂದ್ರೆ ಸೊಕ್ಷೆ ಗಿಡ ಇರ್ಬೋದು, ಅಕ್ಷೆ ಗಿಡ ಇರ್ಬೋದು, ನಮ್ಮಲ್ಲಿ ಸುಬಬುಲ್ ಇರ್ಬೋದು, ಇನ್ನೊಂದು ಪ್ರತಿ ಒಂದು ಸಹಕ ಒಂದೇ ಗುಂಟೆ ಹಾಕ್ಯಂದ್ರು ನಮ್ಮ ಮಕ್ಕಳನ್ನಗೆ ನಿವಾರಣೆ ಮಾಡ್ಬೋದು. ಒಳ್ಳೆ ಫುಡ್ ಇರುತ್ತೆ, ಅದು ಆಯುರ್ವೇದಿಕ ನಮಗೆ ಸಿಗುತ್ತೆ. ಅಂತ ಬದುಕು ನಮಗೆ ದೇಸಿ ಆಕ್ಳಲ್ಲಿ ಕಂಡು ಬಂದಿದೆ. ಈಗ ದೇಸಿ ಆಕ್ಳಲ್ಲಿ ಬರ್ತಕ್ಕಂತ ಈ ಪ್ರತಿಯೊಂದು ಉಪಯೋಗ ರೈತರಿಗೆ, ಸಗಣಿ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ತುಪ್ಪ ಆಗಿರ್ಬೋದು, ಖಂಡಿತ ಆಗಿರ್ಬೋದು, ಪ್ರತಿಯೊಂದು ಅನುಕೂಲ ಆಗ್ತದೆ. ಇತ್ತೀಚೆಗೆ ಸರ್ ನಾನು ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಾಗ, ಹಳ್ಳಿಗಳಿಗೆ ನಾನು ಭೇಟಿ ಕೊಟ್ಟಾಗ ಸುಮಾರು 90% ಎಲ್ಲರೂ ಕಾಲು ನೋವು, ಮಂಡಿ ನೋವು. ಅಂದ್ರೆ ಏನ್ ಬಂತ ಅಲ್ಲಿಗೆ ಅಂದ್ರೆ ವಿಚಾರ, ನಾವು ಕುಡಿತಾರಂತ ಹಾಲು, ನಾವು ಕುಡಿತಾರಂತ ಪದಾರ್ಥ, ನಾವು ಕುಡಿತಾರಂತ ನೀರಲ್ಲಿ, ನಾವು ತಿಂತಾರಂತ ಆಹಾರದಲ್ಲಿ ಈ ವ್ಯತ್ಯಾಸ ಇರೋವರ್ತು ಯಾವುದೇ ತರದ ಅದು ಕಾಯಿಲೆ ಅಲ್ಲ. ನಾವು ಅಲ್ಲಿ ಏನ್ ಮಾಡಿದೀವಿ, ಯಾವ್ದೋ ಒಂದು ರೂಟಲ್ಲಿ ಒಂದ್ ದುಡಿಮೆಗೆ ಹೋದಿವಿ, ದುಡಿಮೆಗೆ ಹೋದಾಗ ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡು ಮತ್ತೆ ದುಡಿಮೆ ಆರೋಗ್ಯ ಅಲ್ವಾ ಸರ್. ಈಗ ನಮ್ದು ಏನೇ ಕನಿಷ್ಠ ಅಂದ್ರೆ ಒಂದು ವಾರದಲ್ಲಿ ಒಂದ್ 15-20 ದಿನದಲ್ಲಿ ನಮಗೆ ತರಕಾರಿ ತಿಂತೀವಿ, ಹಾಲು ಮೊಸರು ತಿಂತೀವಿ, ಖರ್ಚಾಗ್ತಿರುತ್ತೆ. ಆದ್ರೆ ನಾವು ಹಾಸ್ಪಿಟ್ಲಿಗೆ ಏನಾರ ಒಂದ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದ್ರದ್ದ ನಮಗೆ ಖರ್ಚು ನಿವಾರಣೆ ಮಾಡೋಕ್ಕಾಗಲ್ಲ, ಅಲ್ಲೇ ಆಸ್ಪತ್ರೆಗೆ ನಾವು ಇಡುತ್ತೀವಿ ಆರೋಗ್ಯ ಸರಿಯಿಲ್ಲದಲೆ. ಅದಕ್ಕೆ ಏನ್ ಮಾಡಬೇಕು, ಇವತ್ತು ಫಿಲ್ಟರ್ ನೀರು ಕುಡಿತಾ ಇದೀವಿ, ಅದು ಒಳ್ಳೇದಲ್ಲ. ಆದ್ರೆ ನಮ್ಮಲ್ಲಿ ಹಾಲು ಕುಡಿಬೇಕು, ಯಾವ್ದನ್ನ ನಮ್ಮ ಇದನ್ನ ದೇಸಿ ಆಕ್ಳ. ಇವತ್ತೇನ್ ಮಾಡಿದೀವಿ, ಮೇಕೆ ಹಾಲು ಸಿಗ್ತಾ ಇಲ್ಲ ಸರ್. ಮೇಕೆ ಹಾಲು ನಮಗೆ ಔಷಧಿ ಗುಣ, ಅದು ನಾಟಿ ಹಾಕ್ಲು ಮೇಕೆ ಹಾಲು ಎರಡನ್ನೂ ಒಂದೇ ಇರುತ್ತೆ. ಆದ್ರೆ ನಮಗೆ ಸಿಗ್ತಾ ಇಲ್ಲ ಅದು. 100 ರೂಪಾಯಿ ಲೀಟರ್ ನಾವು ಇವತ್ತು ಮೇಕೆ ಹಾಲು, ನೀವು ಹೇಳ್ದಂಗೆ ಇವತ್ತು ಹಳ್ಳಿಗಳಿಗೆ ಪಾಕೆಟ್ ಹಾಲು ಬರೋ ಅಂತ ಒಂದು ಭಾಗ್ಯ ನೋಡಿದೀವಿ ಸರ್. ಅಂದ್ರೆ ಹಳ್ಳಿಯಿಂದನೇ ಟೌನ್ಗೆ ಹೋಗೋಂತ ಭಾಗ್ಯ ಇತ್ತು, ಹಳ್ಳಿಗೆ ಬರೋಂತ ಭಾಗ್ಯನ ನೋಡಿದೀವಿ ಸರ್. ಈಗ ಯಾಕೆ ಹೇಳಿ, ಇವತ್ತು ಎಲ್ಲ ಪಟ್ಟಣಕ್ಕೆ ಹೋದ್ರು ಮಕ್ಕಳು, ಅಲ್ಲೇನಾಗಿದೆ ಅಪ್ಪ ಅಮ್ಮ ಇದ್ದಾರೆ, ನೀವೇನು ಮಾಡ್ಕೋಬೇಡಿ, ನಾವು ದುಡ್ಡು ಹಾಕ್ತೀವಿ, ನಮಗೆ ಅಮೌಂಟ್ ಕಳಿಸ್ತೀವಿ, ಹಣ ಕಳಿಸ್ತೀವಿ, ನೀವೇನಾರ ಕೊಂಡ್ಕೊಂಡು ಊಟ ಮಾಡಿ ಅನ್ನೋದೊಂದು ಎಲ್ಲ ಕಡೆಲೂ ಆಗಿದೆ. ಬಟ್ ಅಲ್ಲಿ ಅವ್ರು ದುಡ್ಡು ಕೊಡ್ಬೋದು ಸರ್, ಆರೋಗ್ಯ ಕೊಡೋಕ್ಕಲ್ಲ ಅಲ್ವಾ. ಅಂತ ಬದುಕನ್ನ ಇವತ್ತು ನಾವು ಇಲ್ಲಿ ನೋಡ್ತಾ ಇದೀವಿ ಸರ್. ಬೈರೇಶ್ ಅವರ, ಈಗ ನಾವು ಕೊನೆ ಹಂತಕ್ಕೆ ಬಂದಿದೀವಿ. ಈ ದೇಶಿ ಹಸುಗಳ ಒಂದು ಸಾಕಾಣಿಕೆ ಮಾಡೋದ್ರಿಂದ ಸಾಕಷ್ಟೆಲ್ಲ ವಿಷಯಗಳು ತಿಳಿಸ್ಕೊಡ್ರಿ ಸರ್. ಕೊನೆದಾಗಿಂದು ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಕೃಷಿಕ ಬಾಂಧವರಿಗೆ? ಖಂಡಿತ ಸರ್, ನಾನೇನು ಇಷ್ಟಪಡೋದು ಅಂದ್ರೆ ನಮ್ಮ ರೈತರಲ್ಲಿ ಕಳಕಳಿ ಮನವಿ ಅಂದ್ರೆ, ನಾವು ನೀವು ಏನೇ ಬದುಕನ್ನ ಮಾಡಿ, ಎಷ್ಟೇ ಆ ಜಮೀನ್ ಇರ್ಲಿ, ನಾನು ಅದಕ್ಕೆ ಒಂದು ಅಭ್ಯಂತರ ಇಲ್ಲ, ಎಷ್ಟೇ ಸಂಪಾದನೆ ಮಾಡಿ ಅದಕ್ಕೆ ಸೀಮಿತವಾಗಿ ನಿಮ್ಮ ಒಂದು ಮನೆಗೆ ಗೌರಮ್ಮ ಅಂತ ಒಂದು ಲಕ್ಷ್ಮಿ ಅಂತೇಳಿ ನಿಮ್ಮ ಮನೆಯಲ್ಲಿ ಒಂದು ಕಳ ಇರುತ್ತೆ, ದೇಸಿ ಆಕಳನ್ನ ಉಳಿಸೋಂಥದ್ದನ್ನು ಕೆಲಸಗಳನ್ನು ನೀವು ನಿರ್ವಹಣೆ ಮಾಡಬೇಕು ಒಂದು. ಆಮೇಲೆ ಅದರಿಂದ ನಿಮ್ಮಲ್ಲಿ ನೀವು ಮಾರಾಟ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅದನ್ನು ನೀವು ಊಟ ಮಾಡೋದಂತೂ ಖಂಡಿತ ಮಾಡಿ. ಆದರೆ ಅದರಲ್ಲಿ ನೀವು ಗೊಬ್ಬರಗಳನ್ನಾಗಲಿ ತ್ಯಾಜ್ಯಗಳನ್ನಾಗಲಿ ನಮ್ಮ ತೋಟಕ್ಕೆ ಏನಾದರೂ ಉತ್ಪನ್ನಗಳಾಗಲಿ ಅದರಿಂದ ನೀವು ತಯಾರು ಮಾಡ್ಕೊಂಡು ಜಮೀನಿಗೆ ಕೊಡೋಂಥ ಬದುಕನ್ನು ಎರಡು ಬದುಕಾತು ಸರ್. ಅದು ಒಂದು ನಿಮ್ಮನ್ನು ನಿಮ್ಮನ್ನು ನೀವು ಅದನ್ನು ಸಾಕಿದರೆ ಅದು ನಿಮ್ಮನ್ನು ದೊಡ್ಡ ಮಟ್ಟದಲ್ಲಿ ಸಾಕತ್ತೆ. ಇದೊಂದು ಭಾಳ ಒಂದು ಗೌರವ ಸರ್. ಯಾಕೆಂದ್ರೆ ನಮಗೆ ಈ ಮೂರು ತಾಯಿಯರು ಒಬ್ಬ ಮನುಷ್ಯನಿಗೆ, ಒಬ್ಬರು ಗೋತಾಯಿ, ಒಬ್ರು ಭೂಮಿ ತಾಯಿ, ಒಬ್ರು ಎತ್ತ ತಾಯಿ. ಎತ್ತ ತಾಯಿ 9 ತಿಂಗಳು ನಮ್ಮನ್ನ ನಿವಾರಣೆ ಮಾಡಿಸಿ ಎಲ್ಲ ಅದನ್ನು ನಮಗೆ ಅಲ್ಲಿ ಕಲಿಸಿ ಪ್ರಪಂಚ ತೋರಿಸಿದ್ರೆ ನಮ್ಮ ಭೂಮಿ ತಾಯಿ ನಮ್ ಇರೋವರೆಗೂ ಅನ್ನ ಕೊಡ ತಾಯಿ ಅಲ್ಲ ಸರ್. ಪ್ರತಿ ದಿನ ಪ್ರತಿ ಸೆಕೆಂಡು ನಮ್ಮನ್ನ ಕ್ಷೀರಧಾರೆ ಎರೆಯೋದು ಗೋತಾಯಿ ಅಲ್ಲ ಸರ್. ಇವತ್ತು ನಾವು 1 ಕೋಟಿ ಮನೆ ಕಟ್ಟಿದ್ರು, 10 ಕೋಟಿ ಮನೆ ಕಟ್ಟಿದ್ರು, ಐಶ್ವರ್ಯಮ್ಮ ಎಲ್ಲ ಇದ್ರು ನಮ್ಮ ಹೊಸ ಮನೆ ಗೃಹ ಪ್ರವೇಶಕ್ಕೆ ಬಿಡೋದನ್ನೇ ಗೋವು ಅಲ್ಲ ಸರ್. ಆದ್ರೆ ಗೋವನ್ನ ಬಿಡ್ತೀವಿ, ಅದರಿಂದ ಉಪಯೋಗ ಪಟ್ಕಂತೀವಿ, ಪ್ರತಿಯೊಂದು ಮಾಡ್ತೀವಿ, ಅದಕ್ಕೆ ನೀವು ಗೌರವ ಯಾಕೆ ಕೊಡೋದಿಲ್ಲ ಅನ್ನೋ ಒಂದು ಚಿಂತನೆ ಬಹಳ ಕಾಡ್ತಾ ಇದೆ. ಒಳ್ಳೇದು ಸರ್. ಈಗ ನಮ್ಮ ರೈತ ಬಾಂಧವರು ಈ ದೇಶಿ ಹಸುಗಳ ಒಂದು ಸಾಕಾಣಿಕೆ ಬಗ್ಗೆ ಅನ್ನು ಹೆಚ್ಚು ಆಸಕ್ತಿ ಬೆಳೆಸಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಖಂಡಿತ ಸರ್, ನಾನು ಈಗ ಹೇಳಿದ್ನಲ್ಲ ಒಂದು ಉಚಿತ ತರಬೇತಿ, ದೇಸಿ ಆಕಳನ್ನ ಸಾಕೋದ್ರಿಂದ ನಿವಾರಣೆ ಮಾಡೋದ್ರಿಂದ ಅದರಲ್ಲಿ ಬರಂತ ಉತ್ಪನ್ನಗಳನ್ನ ಜಮೀನಿಗೆ ಹಾಕೋದ್ರಿಂದ ಹಿಡ್ಕೊಂಡು ಟೋಟಲಿ ಎಲ್ಲಾ ಕಲಿಸ್ತೀವಿ ಉಚಿತ ತರಬೇತಿ. ಖಂಡಿತ ನಮ್ಮನ್ನ ಸಂಪರ್ಕ ಮಾಡಿ. ಇನ್ನೊಂದು ಏನಾಗಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಇಷ್ಟು ದಿನ ಏನು ಮಾಡಿದಿರೋ ಗೊತ್ತಿಲ್ಲ, ನಿಮಗೆ ಒಂದು ಅರ್ಧ ಭಾಗನಾರ ನಿಮಗೆ ಒಳ್ಳೆಯದು ಸಿಕ್ಕಿರ್ಬೋದು ಊಟ. ಆದರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಭೂಮಿಗೆ ಅಂದರೆ ಯಾಕೆಂದ್ರೆ ಅನ್ನ ಕೊಡ ತಾಯಿಗೆ ಬಂಜೆ ಮಾಡಬೇಡಿ, ಬಂಜೆ ಮಾಡೋಕ್ಕಂತೂ ಮಾಡಬೇಡಿ. ಅದನ್ನು ಚೆನ್ನಾಗಿ ಉಟ್ಕೊಂಡ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ಪರಿವಾರ ಚೆನ್ನಾಗಿರುತ್ತೆ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಿಮ್ಮ ಅಕ್ಕಪಕ್ಕ ಹಳ್ಳಿಗಳು ಚೆನ್ನಾಗಿರ್ತವೆ. ಅದೊಂದು ಬಹಳ ಹೇಳಕ್ ಇಷ್ಟಪಡ್ತೀನಿ ಸರ್. ಕಾರ್ಯಕ್ರಮ ಕೇಳಂತರು ನಿಮ್ಮ ಮೊಬೈಲ್ ಸಂಖ್ಯೆ ಸಂಪರ್ಕ? ನಮ್ದು ಸರ್ ವಿಸಿ ಬೈರೇಶ್ ಜಿ ಒಡೆರಳ್ಳಿ, 9483771186 ಸರ್. ಈ ನಂಬರ್ಗೆ ನಮಗೆ ಸಂಪರ್ಕ ಮಾಡಿದರೆ ಒಂದು ಘನ ಏನು ಸಾವಯವ ಗೊಬ್ಬರದಲ್ಲಿ ಇದೆಯಲ್ಲ ಅದು ನಿಮಗೆ 20 ರೂಪಾಯಿ ಕೆ ಜಿ ಹಂಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಅಲ್ಲಿಗೆ 1,000 ರೂಪಾಯಿಗೆ ನಿಮಗೆ 50 ಕೆಜಿ ಬ್ಯಾಗು ಸಿಗುತ್ತೆ. ದಯಮಾಡಿ ನೀವು ಬಂದು ನೀವೇ ಮಾಡೋಕ್ಕಾಗದಿದ್ರು ನಿಮ್ಮ ಜಮೀನಿಗೆ ಹೋಗಿ ನಿಮ್ಮ ಬೆಳ್ಕೊಂಡು ಊಟ ಮಾಡ್ತಿರಲ್ಲ ತರಕಾರಿಗಳಿಗೂ ಅಳವಡಿಸ್ಕೇಳಿ. ಈ ದೇಶೀಯ ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಏನ್ ಬೇಕಾದ್ರೂ ವಿಷಯ ನಿಮ್ಮ ಖಂಡಿತ ಖಂಡಿತ ಅದನ್ನಂತೂ ನಾವಂತೂ ಪೂರ್ಣ ನಿಮಗೆ ಏನ್ ಬೇಕೋ ಅದನ್ನ ನಿವಾರಣೆ ಮಾಡೋದ್ರಿಂದ ಹಿಡ್ಕೊಂಡು ನಿಮಗೆ ಅದ್ರದ ಅನುಭವಗಳು ಹಿಡ್ಕೊಂಡು ಟೋಟಲಿ ನಿಮಗೆ ತಿಳಿಸ್ಕೊಡಂತ ಬದುಕನ್ನ ನಾವು ಮಾಡ್ತಾ ಇದೀವಿ ಸರ್. ರೈತ ಬಂದವರೇ, ಜಿ ಒಡೆರಳ್ಳಿಯ ಪ್ರಗತಿಪರ ಕೃಷಿಕರಾದ ವಿ ಸಿ ಬೈರೇಶ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9483773786. ಇನ್ನೊಂದು ವಿಚಾರದಲ್ಲಿ ನೆಕ್ಸ್ಟ್ 24ರಲ್ಲಿ ಆಗಸ್ಟ್ 15 ನಾವು ಏನ್ ಮಾಡಿದ್ವಿ ಅಂದ್ರೆ ಸಾವಯವ ಕೃಷಿಯ ಯಾರು ಚೆನ್ನಾಗಿ ಮಾಡಿದ್ದಾರೆ ನಿವಾರಣೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ರೈತರನ್ನ 50 ಜನ ಗುರುತಿಸ್ಕೊಂಡು ನಾವು ಅವ್ರಿಗೆ ಒಂದು ಗಂಡು ಒಂದು ಹೆಣ್ಣು ನಾಟಿ ಆಕಳನ್ನ ಅವ್ರಿಗೆ ಫ್ರೀಯಾಗಿ ಕೊಟ್ಟಿದ್ವಿ, ಉಚಿತವಾಗಿ ಕೊಟ್ಟಿದ್ದೀವಿ. ಅಂದ್ರೆ ಅವ್ರಿಗೆ ಅದನ್ನ ಅಗ್ರಿಮೆಂಟ್ ಮಾಡ್ಕೊಂಡಿ ಸರ್, 3 ವರ್ಷ ಮಾಡ್ಕೊಂಡು ಅವ್ರವ್ರಿಗೆ ಹೋಗಿ ಅದನ್ನ ನೋಡ್ಕೊಂಡು ನಾವು ಅಂತ ಬದುಕನ್ನು ಮಾಡಿದೀವಿ. ಅವಾಗ ಏನಾಗುತ್ತೆ, ಹಿಂಗೆ ಸಹಕರಿಸಿದ್ರೆ ಏನೋ ಒಂದು ಒಂದ್ ರೀತಿ ಹೆಚ್ಚಾದ್ರೆ ಮತ್ತೆ ವಂಶಾಭಿವೃದ್ಧಿಯಾಗಿ ಸಾಕಷ್ಟು ಅಂದ್ರೆ ಒಂದ್ ಗಂಡು ಒಂದು ಹೆಣ್ಣು ಆಕಳು ಅಂದ್ರೆ ಅಲ್ಲಿಗೆ ಒಂದು ಗಬ್ಬ ಆಗಿರ್ಬೋದು, ಇನ್ನು ಪಲಕ್ ಬಂದಿರ್ಬೋದು, ಬರಂತವಿರ್ಬೋದು, ಇಂಥವ್ ಯಾರಿಗೆ ಅವ್ರಿಗೆ ಅವರ ಇದಕ್ಕೆಲ್ಲ ಕರೆಸಿ ಒಂದು ಆ ಒಂದು ಆಯೋಜನೆ ಅಂದ್ರೆ ನಮ್ಮ ಸ್ವತಂತ್ರ ದಿನಾಚರಣೆ ದಿನಲೇ ಅವ್ರಿಗೆ ಆ ಒಂದು ಗಿಫ್ಟ್ ಆಗಿ ಯಾರಿಗೋ ಏನೋ ಗಿಫ್ಟ್ ಕೊಡತ್ತಾರೆ, ಆದ್ರೆ ನಾವೊಂದು ಗೋವನ್ನ ಗಿಫ್ಟ್ ಕೊಡೋದ್ರಲ್ಲಿ ಮಾಡಿದ್ವಿ. ಈಗೇನು ಮಾಡಿದ್ವಿ ಸರ್, ಯಾವುದೇ ಒಂದು ರೈತರಲ್ಲಿ ದಯಮಾಡಿ ನಿಮಗೆ ಇದಕ್ಕೆ ನಮ್ಮ ಇದ್ರ ಮುಖಾಂತರನೇ ಯಾವ ಊರಲ್ಲಿ ನಿಮ್ಮ ದೇಸಿ ಆಕಳು ಭಾಳ ಇದಾವೋ ಆ ಊರದಲ್ಲಿ ತಿಳಿಸಿ ನಾವು ಬಂದು ಸಾಮೂಹಿಕವಾಗಿ ಅದನ್ನು ಗೋಪೂಜೆ ಮಾಡಿ ಅದನ್ನು ಮೆರವಣಿಗೆ ಮಾಡಿ ಅಲ್ಲೇ ರೈತರಿಗೆ ನಾವು ಒಂದು ದತ್ತು ತಗೊಂಡು ಆ ಗ್ರಾಮನ ಅಲ್ಲಿ ಏನ್ ಬೇಕು ಅನ್ನೋದನ್ನ ನಾವು ಅಳವಡಿಸ್ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹಳ ಸಂತೋಷ ಸರ್, ಸಮಾಜ ಮುಖಿಯಾಗಿ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರ, ಬಹಳ ಸಂತೋಷ ಸರ್. ಇಲ್ಲಿವರೆಗೂ ಬಂದು ನಮ್ಮ ಈ ದೇಸಿ ಹಸುಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ, ಎಲ್ಲ ಅನುಕೂಲಗಳು ನಮ್ಮ ಕೃಷಿಕರು ಪಡ್ಕೊಂಡ್ಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ ಸರ್. ನಮಸ್ತೆ ಸರ್, ನಿಮಗೂ ನಿಮ್ಮ ಸಂಸ್ಥೆಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಮ್ಮ ತಂದೆ ತಾಯಿ ಪರವಾಗಿ ನನ್ನ ಪರವಾಗಿ ನಿಮಗೆ ಶರಣಾರ್ಥಿ ನಮಸ್ಕಾರ. ಇದುವರೆಗೂ

ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ನನ್ನನ್ನು ನೀವು ಸಂಪರ್ಕಿಸಬಹುದು. ನಾನು ಸಾವಯವ ಸಂಶೋಧನಾ ಕೇಂದ್ರದಲ್ಲಿ ಸಹ ಸಂಶೋಧನೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 9964944464. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಅಲಸಂದೆಕಾಯಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,000 ಗರಿಷ್ಠ 4,500 ರೂಪಾಯಿಗಳು. ಸೇಬು ಪ್ರತಿ ಕ್ವಿಂಟಾಲ್ಗೆ 7,000 ರೂಪಾಯಿಗಳು. ಅಡಿಕೆ ಸಿಪ್ಪೆಗೋಟು ಕನಿಷ್ಠ ಮತ್ತು ಗರಿಷ್ಠ 11,800 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ 2,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ 2,000 ರೂಪಾಯಿಗಳು. ಬೀನ್ಸ್ 4,000 ರೂಪಾಯಿಗಳು. ಬೀಟ್ರೂಟ್ 2,000 ರೂಪಾಯಿಗಳು. ಹಾಗಲಕಾಯಿ 3,500 ರೂಪಾಯಿಗಳು. ಸೋರೆಕಾಯಿ 1,000 ರೂಪಾಯಿಗಳು. ಬದನೆಕಾಯಿ 800 ರೂಪಾಯಿಗಳು. ಗೊಂಚು ಬೀನ್ಸ್ 3,000 ರೂಪಾಯಿಗಳು. ಕೋಸು 1,000 ರೂಪಾಯಿಗಳು. ಕ್ಯಾಪ್ಸಿಕಂ 4,000 ರೂಪಾಯಿಗಳು. ಕ್ಯಾರೆಟ್ 3,000 ರೂಪಾಯಿಗಳು. ಹೂಕೋಸು 1,800 ರೂಪಾಯಿಗಳು.